2 ಎಕರೆ. ಈಗ ನಿಮ್ ಪಾಲಿಗೆ ಬಂದಿದ್ದಷ್ಟನ ಅಥವಾ ನಿಮ್ಮ ತಂದೆಯವ್ರು ಬಂದಿದ್ದಷ್ಟೇ? ನಾ ತಂದೆವ್ ಬಂದವ್ರು 3 ಎಕರೆ ಸರ, ಮೇಲ 2 ಎಕರೆ ತಗೊಂಡಿವಿ. ನಾವು ಅಣ್ಣ ತಮ್ಮರು 3 ಇದ್ರೆ ಒಬ್ಬನಿಗೆ 2 ಎಕರೆ ಬಂದದ. ಅಂದ್ರೆ ನೀವೆಲ್ಲ ಅಣ್ಣ ತಮ್ಮರು ಸೇರಿ ಒಂದ್ 2 ಎಕರೆ ಖರೀದಿ ಮಾಡಿರಿ? ಹಾ, 2 ಎಕರೆ ಕಲ್ತಣ ಮೇಲೆ 2 ಎಕರೆ ಖರೀದಿ ಮಾಡಿವಿ. ಒಬ್ಬನೇ 2 ಎಕರೆ ಅದ. 3 ಎಕರೆ ಇತ್ತು, 2 ಎಕರೆ ಖರೀದಿ ಮಾಡಿದ್ರಿ, ಇಬ್ಬರಿಗೆ 2 ಎಕರೆ ಬರಕತ್ತದ. ಜೊತೆಗೆ ಈಗೇನ್ ಬೇರೆ ಬೇರೆ ಆಗಿರಿ ಅಣ್ಣ ತಮ್ಮರು? ಹಾ, ಬೇರೆ ಬೇರೆ ಆಗಿವಿ ಸರ್. ಬೇರೆ ಬೇರೆ ಆದ್ಮೇಲೆ ನಿಮ್ ಭೂಮಿ ನೀವು ಮಾಡಕತ್ತೀರಿ? ನಮ್ ಭೂಮಿ ನಾವೇ ಮಾಡ್ಕಂತೀವಿ ಸರ್. ಏನ್ ನಿಮ್ಮ ಭೂಮಿಗೆ ನೀರಾವರಿ ಅನುಕೂಲ ಐತೇನ? ನೀರಾವರಿ ಇಲ್ಲ ಸರ್, ನೀರಾವರಿ ಬೋರ್ಗಳವ. ಕರೆಂಟ್ ಸರಿಯಾಗಿ ಇದ್ದರೆ ನಮ್ಗೆ ಬೆಳೆ ಬೇಯಿಸ್ಬಾರ್ದು. ನೀರಿದ್ದರೆ ನಿಮ್ಮ ಮಳೆ ಬರೆದ್ರೆ ಬೇಸು, ನೀರಿದ್ದರೆ ಎಲ್ಲ ಬೆಳೆ ಬೇಯಿಸ್ಬಾರ್ದು. ನೀರು ಮಳೆದಾಗ ಜಾಸ್ತಿ ಆಗ್ತಿದ್ದೀವಿ, ಕವಳೆ ಗಿವಳೆ ಜಾಸ್ತಿ. ಬಿಸಿಲ್ದಾಗ ಸ್ವಲ್ಪ ಕಮ್ಮಿ ಆಗ್ತೀವಿ, ಪಂಡ ಮೆರ್ಪಾಗ ಕಮ್ಮಿ ಆಗ್ತೀವಿ. ಗದ್ದೆ ಹಾಕ್ಕೊಂತೀವಿ ಸ್ವಲ್ಪ, ಹಂಗೆ ಹತ್ತಿ ಸ್ವಲ್ಪ ಕಾಯಿಪಲ್ಯ ಇವೆಲ್ಲ ಇಳ್ಕೊಂತೀವಿ ಸರ್ ನಾವು. ಈಗ ಇಷ್ಟೆಲ್ಲ ಹಾಕೊಂಡಿರಲ್ಲ, ಜೊತೆಗೆ ನಿಮ್ಮ ನೀರಾವರಿ ಅಂತೂ ಇಲ್ಲ, ಬೋರ್ವೆಲ್ ಅದ. ಬೋರ್ವೆಲ್ ಎಷ್ಟು ಅದಾವ, ಎಷ್ಟು ಬೋರ್ ಹಾಕ್ಸಿರಿ ಹೊಲದಾಗ? ಹೊಲದಾಗ ನಾವು ಒಂದೇ ಹಾಕಿನಿ ಸರ್, ನಾವು ನಮ್ಮ ಬಾಳಿಗೆ ಒಂದೇ ಹಾಕ್ ಸರ್. ಒಂದು ಬೋರ್ನಾಗ ನೀರು ಬಿತ್ತ? ಹಾ, ಬಿದ್ದಾವ ಸರ್. ಎಷ್ಟದ ಬೋರ್ ನಿಮ್ಗೆ ನೀರು? ನೀರು 1 ಇಂಚ್ನಾರ ಹಂಗೆ ಇರ್ತಾವ, 2 ಇಂಚ್ ಬರ್ತಾವ ಸರ್. ಚಲೋ ಹೊಡಿತದ? ಚಲೋ ಹಂಗೆ ಹೊಡಿತದ ಸರ್. ಅಂದ್ರೆ ನಿಮ್ಮ 2 ಎಕರೆ ಭೂಮಿಗೆ ಎಷ್ಟು ನೀರು ಬೇಕು ನಿಮ್ಮ ಬೋರಿಂದ ಚಲೋ ನೀರು ಸಿಗ್ತದ? 2 ಎಕರೆ ಅಂದ್ರೆ 3 ಇಂಚು ಕಂಟಿನ್ ಬರ್ಬೇಕು, 2 ಎಕರೆ ಆತಾವ ನೀರು. ಈ ಬಿಸಿಲ್ದಾಗಾದ್ರೆ ಹಂಗ ಮಳೆಗಾಲದಾಗಾದ್ರೆ 2 ಎಕರೆ ಒಂದು ಬೋರು 2 ಇಂಚು ಆತಾವ ಮಳೆಗಾಲದಾಗ. ಈಗ 2 ಎಕರೆದಾಗೂ ಈ ಸಲ ಏನೇನು ಹಾಕೊಂಡಿರಿ ಬೆಳೆ? ಈ ಸರ 2 ಎಕರೆದಂಗ ಜಾಸ್ತಿ ನೀರು ಆಗಂಗಿಲ್ಲ ಸರ್. ಬಿಸಿಲು ಇರ್ತದಲ್ಲ, ಬಿಸಿಲು ಬರ್ತದಂಗ 1 ಎಕರೆ ಬಿಟ್ಟು 1 ಎಕರೆ ಸ್ವಲ್ಪ ಅದ್ರಾಗ ಗದ್ದೆ ಸ್ವಲ್ಪ ಕಾಯಿಪಲ್ಲೆ ಇಟ್ಕೊಂತೀವಿ ಬಿಸಿಲ್ದಾಗ. ಅಷ್ಟೇ, ನೀರು ಜಾಸ್ತಿ ಆಗಂಗಿಲ್ಲ. ಕರೆಂಟ್ ಪ್ರಾಬ್ಲಮ್ ಇರ್ತದ, ಆವಾಗ ಮೋಟ್ರ್ ಕೆಟ್ಟು ಹೋಗ್ತದ, ಒಂದೊಂದ್ಸರಿ ನೀರು ತ್ರಾಸ ಆಗ್ತದೆ ಜಾಸ್ತಿ ಆಗಿದ್ರೆ. ಹಂಗ ಇರ್ತದ ಸರ್. ಈಗ ಭತ್ತ ಹಾಕೊಂಡಿರಲ್ಲ, ರೆಡಿ ಮಾಡಕತ್ತಿರಲ್ಲ ಹೊಲದಾಗ, ಏನು ಬ್ಯಾಸ್ಗೆ ಭತ್ತ ರೆಡಿನ ಅಥವಾ ಏನು ಮಳೆಗಾಲದ ಭತ್ತ? ಬ್ಯಾಸ್ಗೆ ಭತ್ತ ಸರ್. ಬ್ಯಾಸ್ಗೆ ಭತ್ತ? ಹಾ, ಬ್ಯಾಸ್ಗೆ. ಮೊದಲನೇ ಭತ್ತದ ಎಷ್ಟು ಚೀಲ ಆಯ್ತು ನಿಮ್ದು ಭತ್ತ? 30 ಈಗ ಹಾಕಿದ್ರೆ, 1 ಎಕರೆ ಹಾಕಿದ್ರೆ 30-25 ಹಂಗ ಬರ್ತಾವ ಕವಳೆ. ಅಷ್ಟೇ, ಕಾಯಿಪಲ್ಲೆ ನೀರು ಹೆಚ್ಚಿಗೆ ಇರ್ತಾರೆ, ಕಾಯಿಪಲ್ಲೆ ಇಡ್ತೀವಿ ಸರ್. ಈಗ ಮೆಣಸಿನ್ಕಾಯಿ ಹಾಕಿರಲ್ಲ, ಮೆಣಸಿನ್ಕಾಯಿ ಎಷ್ಟು ಹಾಕಿರಿ? ಮೆಣಸಿನ್ಕಾಯಿ 2 ಎಕರೆ ಅದ ಸರ್. ಅದು ಎಷ್ಟು ಒಬ್ಬಂದು 2 ಎಕರೆ ಅದ. ಅದು ನೀರು ಮಸಾಲ ಗೊಬ್ಬರ ಎಲ್ಲ ಎಣ್ಣೆ ಹೊಡಿಬೇಕು ಸರ್, ಖರ್ಚು ಜಾಸ್ತಿ ಆಗೋದು. ಮೆಣಸಿನ್ಕಾಯಿ ಕೂಲಿ ಅವ್ರನ್ನ ಇಡಬೇಕು, ಕಳವೆ ತೆಗಿಬೇಕು, ಎಲ್ಲ ಎಣ್ಣೆ ಹೊಡಿಬೇಕು, ಅದ್ರಾಗ ಖರ್ಚು ಜಾಸ್ತಿ ಆದ ಸರ್. ರೊಕ್ಕವನ್ನು ಬೇಸ್ಬಾರ್ದು, ಖರ್ಚು ಮಾಡ್ಬೇಕು ಸರ್. ಎಣ್ಣೆ ಹೊಡಿಬೇಕು, ಗೊಬ್ಬರ ಇಡಬೇಕು, ಜಾಸ್ತಿ ಖರ್ಚು ಬರ್ತದೆ ಮಿರ್ಚಿಗೆ. ಇದೆ ಜಾಸ್ತಿ ಖರ್ಚು ಬರ್ತದೆ. ಹಂಗೆ ಬೆಳೆಗೂ ಹಂಗೆ ಬೆಳೆಸ್ತದೆ. ನಾವು ಬೇಸ್ ಹೆಂಗೆ ಹಂಗೆ ಪೆಟ್ಕೊಳ್ಳಿದ್ರೆ, ಗೊಬ್ಬರ ಗಿಬ್ಬರ ಎಣ್ಣೆ ಬೇಸ್ ಹೊಡಿದ್ರೆ ಬೇಸ್ ಬರ್ತದೆ. ಇದನ್ನು ನೀರು ಚಲೋ ಇಡಬೇಕು, ಇದು ಮೆರ್ಪಕ್ಕೆ ತುಂಬ ಇರಬೇಕು ನೀರು. ಅಂದರೆ ಡ್ರಿಪ್ ಇಟ್ಟಿರಲ್ಲ? ಹಾಂ, ಡ್ರಿಪ್ ಇದ್ದೀವಿ. ಡ್ರಿಪ್ ಅವ ಸಣ್ಣ ಗಿಡ ಇರ್ತೀವಲ್ಲ ಸರ್, ಅವಾಗ ಡ್ರಿಪ್ ಆಗಿದೆ. ಇವಾಗ ಕಾಲದಲ್ಲಿ ನೀರು ಬಿಡಬೇಕು. ಈಗ ಗಿಡಗಳು ಹೆಂಗೆ ದೊಡ್ಡ ಹಾಕೊಂತ ಹೋಗ್ತಾವೋ ಅವಾಗ ನೀವು ಕಾಲದಾಗ ನೀರು ಬಿಡ್ತೀರಿ? ಹಾಂ, ಕಾಲದಾಗ ಬಿಡ್ತಬೇಕು. ಸಣ್ಣ ಯಾವಾಗ ನೀವು ಸಣ್ಣ ಸಸಿ ಹಚ್ತೀರಿ ಅವಾಗ ಡ್ರಿಪ್ ಬಿಡ್ತೀರಿ? ಆವಾಗ ಡ್ರಿಪ್ ಇರ್ತೀವಿ ಸರ್. ಸಣ್ಣ ಗಿಡ ಸಣ್ಣ ಇರ್ತಾವಲ್ಲ ಅವಾಗ ಡ್ರಿಪ್. ದೊಡ್ಡದ ಹೆಂಗೆ ದೊಡ್ಡದಾದ್ರೆ ನೀರು ಕಾಲದಲ್ಲಿ ಬಿಡ್ತೀವಿ ಸರ್. ಇದೇನು ಒಣಮೆಣಸಿನ್ಕಾಯಿ ಏನ ಅಥವಾ ಹಸಿ ಮೆಣಸಿನ್ಕಾಯಿ? ಇವೇ ಒಣಮೆಣಸಿನ್ಕಾಯಿ ಮಾರ್ತೀವಿ ಸರ್. ಇದು ಒಣಗೆ ಹಾಕಿ ಮಾರ್ತೀವಿ ಸರ್. ಖಾರ ಪುಡಿಗೆ ಮಾರ್ತೀವಿ ಸರ್. ಕ್ವಿಂಟಲ್ ನಿಮ್ಮಂಥವ್ರು ಸಾರುಗಳು ಬರೋದು ಕ್ವಿಂಟಲ್ ಇಲ್ಲೇ ರೈಟ್ ಮಾರ್ತಾರೆ. ಇಲ್ಲೇ ಇದ್ದರೆ ಹಿಂಗೆ ಗದ್ವಾರ ಕರ್ನೂಲು ಚೆನ್ನೂರು ಆ ಕಡೆ ತಗೊಂಡು ಹೋಗ್ಬೋದು ಸರ್. ಈಗ ಮೆಣಸಿನ್ಕಾಯಿ ವರ್ಷ ವರ್ಷ ಆಗ್ತಾರೆ? ವರ್ಷ ವರ್ಷ ಆಗ್ತೀವಿ ಸರ್. ಮೆಣಸಿನ್ಕಾಯಿ ಬೆಳೆದಕ್ಕೂ ಮತ್ತೆ ಭತ್ತ ಬೆಳೆದಕ್ಕೂ ಯಾವ್ದು ಚಲೋ ಲಾಭ ರೀ ಗೋವಿಂದವ್ರ? ಚಲೋ ಅಂದ್ರೆ ಹತ್ತಿ ಅದ ಸರ್, ಹತ್ತಿ ಆದ ಮೆರಪು ಅದ. ಚಲೋ ಅಂದ್ರೆ ನಮ್ಗೆ ನೀರು ಬೇಸು, ಮಳೆ ಬೇಸು ಬಂದ್ರೆ ನೀರು ಇರಬೇಕು. ಅಂತ ನೀರು ಇಲ್ಲಲ್ಲ ಬೋರ್ಗಳು ಈ ಕಡೆ ಕಡಿಮೆ, ಹಂಗ ನೀರಿದ್ದಂಗ ಹೊಲ ಹಿಡ್ಕೊಂತೀವಿ ಅಂತ. ಇಷ್ಟು ನೀರು ಜಾಸ್ತಿ ಇದ್ದರೆ ಹೊಲವನು ಮೆರಪಾಗಿರ್ಪ ಚೆನ್ನಾಗಿರ್ತದ. ನೀರು ಕಡಿಮೆ ಅಂದರೆ ಇದು ಸ್ವಲ್ಪ ಸತ್ತು ಹೋಗ್ತಾವ, ಕಡಿಮೆ ಆಗ್ತದ, ಹೊಲಗಳು ಗಿಡಗಳು ಸತ್ತು ಹೋಗ್ತಾವ ನೀರು ಇಲ್ಲದಿದ್ರೆ. ನೀರು ತುಂಬ ಇದ್ದರೆ ಗಿಡಗಳು ಬೇಸಿರ್ತಾವ. ಹೌದು, ಹಾ, ಮಳೆ ಬಂದ್ರೆ ಮಳೆಗಾಲದಾಗ ಜಾಸ್ತಿ ಇರ್ತಿದ್ವಿ. ಈಗ ಬಿಸಿಲು ಬರ್ತದೆ, ಈಗ ಇದೆ ಡಿಸೆಂಬರ್ ಯಾವ್ದು ಸರ್ ಇದು ಈಗ ಬಂದದು ಡಿಸೆಂಬರ್. ಹಾ, ಡಿಸೆಂಬರ್ ಬರ್ತದೆ. ಈಗ ನೀರು ಕಮ್ಮಿ, ಬಿಸಿಲು ಹಂಗ ತುಟ್ಟಾದ ನೀರು ಕಮ್ಮಿ ಆಗ್ತದ. ಇನ್ನು ಬೋರ್ಗಳು ಅಂತರ್ಜಲ ಕಡಿಮೆ ಆಗ್ತದೆ. ಹಾ, ಜಲ ಕಮ್ಮಿ ಆಗ್ತದ ಸರ್. ನೀರು ನೋಡ್ಕೊಂಡು ನಾವು ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ಕಡಿಮೆ ಪಂಟ ಕಡಿಮೆ ಇಡ್ಕೊಂತೀವಿ ಸರ್. ಈಗ ತರಕಾರಿ ಬೆಳಿತೀವಿ ಅಂತ ಹೇಳಿದ್ರೆ ಏನೇನು ಹಾಕ್ತೀರಿ ತರಕಾರಿ? ತರಕಾರಿ ಪಾಲಕ್ ಹೊರ, ಮೇತಿ ಬಾಜಿ, ಟಮಾಟ, ಬಜನೆಕಾಯಿ, ಬೆಂಡೆಕಾಯಿ, ಎಲ್ಲ ಇವ್ ಆಗ್ತೀವಿ ಸರ್. ಹೆಂಗ್ರಿ ತರಕಾರಿದಾಗ ದಿನ ರೊಕ್ಕ ಬರ್ತದಲ್ಲ ಲಾಭನ? ಲಾಭ ಒಂದೊಂದ್ ಸಾರಿ ಸಸ್ತ ಹೋಗ್ತಾವ, ಒಂದೊಂದ್ ಸಾರಿ ತುಟ್ಟಿ ಹೋಗ್ತಾವ, ರೈಟ್ ಹೋಗ್ತಾವ, ಒಂದೊಂದ್ ಸಾರಿ ವ್ಯಾಪಾರ ಕಮ್ಮಿ ಇರ್ತದ. ಅದ ಹಂಗೆ ಅಂದ್ರೆ ದಿನಾಲು ಹೋಗ್ಬೇಕು ಮಾರ್ಕೆಟ್ಗೆ? ಮಾರ್ಕೆಟ್ಗೆ ದಿನ ಹೋಗ್ಬೇಕು. ರಾತ್ರಿ ಎದ್ದುಗಟ್ಲೆ ನಿದ್ದೆ ಬಿಟ್ಟು ಹೋಗ್ಬೇಕು? ಹನ್ನೆರಡು ಗಂಟೆ ರಾತ್ರಿ 12 ಗಂಟೆಗೆ ಹೋಗ್ಬೇಕು. ಮುಂಜಾನೆ 7 ಗಂಟೆಗೆ 8 ಗಂಟೆಗೆ 7:30 ಹಂಗ ಮತ್ತೆ ಊರಿಗೆ ನಮ್ಮ ಊರಿಗೆ ಬರ್ಬೇಕು. ಬರ್ಬೇಕು ಮತ್ತೆ ಹೊಲಕ್ ಬರ್ಬೇಕು. ಮತ್ತೆ ಹೊಲಕ ಬರ್ಬೇಕು. ಅವು ಮತ್ತೆ ಪಾಲಕೂರ ಅವಿ ಮೆಂತಂಗೂರ ಸೂಡು ಕಟ್ಬೇಕು ಸರ್. ಸೂಡು ಕಟ್ಬೇಕು. ಅವು ಒಂದು ನೂರಿಗೆ 100 ಸರ್. ಅವು ಮಾರ್ಕೆಟ್ದಾಗ ಒಂದು 100ಗೆ 100 ಇಲ್ಲ. ನಮ್ಮಂತವ್ರು ತಗೊಂಡು ಏನ್ ಮಾಡ್ತಾರ, 10 ರೂಪಾಯಿ 3-4 ಕಟ್ಟೆ ಕೊಡ್ತಾರೆ ಇಲ್ಲಿ. ನೀವು ಕಟ್ಟಿದ್ದನ್ನ ಮತ್ತೆ ಅವ್ರು ಬಿಚ್ಚಿ ಮತ್ತೆ ಅವ್ರು ಸಣ್ಣ ಸಣ್ಣ ಕಟ್ತಾರೆ ಸರ್. ನಿಮ್ಮ ದೊಡ್ಡ ಸೂಡು ಇರ್ತಾವ? ನಮ್ಮದು ದೊಡ್ಡ ಸೂಡು ಇರ್ತಾವ. ಅಲ್ಲಿ ಮಾರ್ಕೆಟ್ದಾಗ ಕಮ್ಮಿ ಇರ್ತದ ರೈಟ್. ನಿಮ್ಮ ಕೊಟ್ಟಿದ್ದನ್ನೇ ಅವ್ರು ಬಿಚ್ಚಿ ಬಿಚ್ಚಿ ಮಾಡ್ತಾರೆ ಅಲ್ಲಿ. ಏನಂತದ ಸರ್, 100ಗೆ 100 ರೂಪಾಯಿ ಕೊಡ್ತಾರ ಈ ಸುಡಿಗೆ. ಇಲ್ಲ ಇವ್ರು ಮಾರವ್ರು ಏನ್ ಮಾಡ್ತಾರ, ತಗೊಂಡು ಬಂದ ಮೇಲೆ 10 ರೂಪಾಯಿಗೆ 4-5 ಕೊಡ್ತಾರ ಸರ್. ಡಬಲ್ ಲಾಭ ಅವ್ರಿಗೆ. ಡಬಲ್ ಲಾಭ ಅಂತಂದ್ರೆ ನೀವು ಕುಂತು ಮಾರದ ಹೆಂಗ ತರಕಾರಿ? ಅವ್ರಿಗೆ 10 ರೂಪಾಯಿಗೆ 3 ಮಾರ್ತಾರ, ನಿಮಗೆ 10 ರೂಪಾಯಿಗೆ 10 ಕೊಡ್ತೀರಿ, 100 ರೂಪಾಯಿಗೆ 100 ಕೊಡ್ತೀರಿ. ನೀವು ಕುಂತು ಮಾರಿದ್ರೆ 4 ರೂಪಾಯಿ ಉಳಿಯಂಗಿಲ್ಲ? ಉಳಿತಾವ ಸರ್. ಅಂದ್ರೆ ನಮ್ಗೆ ಕೆಲಸ ಇರ್ತದಲ್ಲ ಸರ್, ಹಾಕೊಂಡು ಟೋಕ್ ಹಾಕ್ತಿವಿ ಬರ್ತೀವಿ ಸರ್. ಮತ್ತೆ ರಾತ್ರಿ ನಿದ್ದೆಗಟ್ಟು ಹೋಗ್ತೀರಿ, ಮತ್ತೆ ಹೊಲಕ್ಕೆ ಬಂದು ಕಣ್ಣೀರು ಕಟ್ಟಬೇಕು ಬರ್ಬೇಕು ಕಡ್ಬೇಕು ಕೆಲಸ ಇರ್ತದ ಸರ್. ನಮ್ಮ ಹೊಲದಲ್ಲಿ ಮತ್ತೆ ಬಂದು ಕೆಲಸ ಮಾಡ್ಬೇಕಲ್ಲ ಸರ್. ಅವೇ ಅವ್ರು ಮಾರ್ತಾರ ಸರ್. ನಮ್ಮ ತಲೆ ತಗೊಂಡು ಹಂಗ ಸುಡ್ಕೊಂಡು ನಾವೇ ಮಾರ್ಕಂದ್ರೆ ಅವ್ರು ಇರ್ತಾರ ಸರ್ ಮಾರ್ಕೆಟ್ದಾಗ. ನಿಮ್ ಕಣ್ಣೆದ್ರಿಗೆ ಮಾರ್ತಾರವ್ರು? ನಮ್ ಕಣ್ಣೆದ್ರಿಗೆ ಮಾರ್ತಾರ ಸರ್. ಅದಕ್ಕೆ ಕರೆಕ್ಟ್ ಸರ್. ಜೊತೆಗೆ ಹತ್ತಿ ಹಾಕ್ತೀವಿ ಅಂತ ಹೇಳಿದ್ರಲ್ಲ, ಹತ್ತಿ ಈ ಸಲ ಹೆಂಗ್ ಬಂತು? ಇವಾಗ ಸರ್ ಹತ್ತಿ ಬೇಸದ ಸರ್. ಇವಾಗ 10,000, 8,000, 7,000 ತಳ್ಳದ, 10,000 to 13,000 ಹೋಗದಾವ ಒಂದು ಒಬ್ಬೊಬ್ಬನು. ಹಂಗೆ ಸರ್ ಅದು ಮಾರ್ಕೆಟ್ ಮಾರ್ಕೆಟ್ ವ್ಯಾಪಾರ ಹಂಗ ಹಂಗ ಓದ್ತದ ಸರ್. ನಿಮ್ದು ಎತ್ತದ ಮನೆಗೆ? ಮನೆಗೆ ಇಲ್ಲ ಸರ್, ನಮ್ ಎತ್ತ ಬಾಡಿ ಎತ್ತಕೊಂಡು ಹೊಡಿತೀವಿ ಸರ್. ಅಂದ್ರೆ 2 ಎಕರೆ ಭೂಮಿ ಅದ, ಒಂದ್ 2 ಎತ್ತು ಮಾಡ್ಕೊಂಡ್ರೆ ನಿಮ್ ಹೊಲ ಮನೆ ಒಕ್ಕಲ್ತನ ಆತದ, ಮತ್ತೆ ಬಾಡಿಗೆ ಹೋಗ್ಬೋದಲ್ಲ? ಆತ ಸರ್, ನಮ್ ಕೈ ಆಗಂಗಿಲ್ಲ. ಹಂಗ ಅಷ್ಟೇ ಹಂಗ ಬಾಡಿ ಕಿರಾಯ ಇಡ್ತೀವಿ, ಮಾಡ್ಕೊಂತೀವಿ ಸರ್. ಹೆಂಗ್ರಿ ಒಂದ್ ಗಳೆ ಒಂದ್ ದಿನಕ್ಕೆ ಬಾಡಿಗೆ ತಂಬರ್ಬೇಕಪ್ಪ ಅಂತಂದ್ರೆ ಗಳೆ ಹೊಡ್ರೆ ಎಷ್ಟ್ ಕೇಳ್ತಾರ? 1,200 ಸರ್. ಒಂದ್ ದಿನಕ್ಕ 1,200 ಸರ್. ಎಷ್ಟ್ ಗಂಟೆಗೆ ಬರ್ತಾರೆ, ಎಷ್ಟ್ ಗಂಟೆಗೆ ಹೋಗ್ತಾರೆ? ಮುಂಜೆ ಎಲ್ಲ 10 ಗಂಟೆಗೆ 11 ಗಂಟೆಗೆ ಬರ್ತಾರ ಸರ್. ಸಾಯಂಕಾಲ 4 ಗಂಟೆಗೆ ಒಂದು ಟೈಮ್ ಸರಿ ಸರ್. ಅದು ಅವ್ರ ಇನ್ನ ಸ್ವಲ್ಪ ಕೆಲಸ ಮಾಡಂದ್ರೆ ಮಾರ್ತಾರೆ. ಒಬ್ಬೊಬ್ರೆ ನಮ್ಗೆ ಟೈಮ್ ಆಯ್ತು ಸರ್, ನಾವು ಬುಚ್ಚಕೊಂಡು ಹೋಗ್ತೀವಿ ಅಂತಾರ. ಗೊತ್ತಾಯ್ತು ಎದ್ದುಗಳ ಮೇವು ಇಲ್ಲ ಇಲ್ಲ ಅಂತಾರ. ಒಬ್ಬವನು ಸಾಧ್ಯ ಇನ್ನ ಮಾಡಮ್ಮ ಸ್ವಲ್ಪ ಮಾಡಂದ್ರೆ ಒಬ್ಬವನು ಮಾಡ್ತಾನ. ಹಂಗೆ ಅಂದ್ರೆ ಒಂದ್ ಗಳಕ್ಕೆ 1,200 ರೂಪಾಯಿ ಕೊಡ್ಬೇಕು? ಕೊಡ್ಬೇಕು ಸರ್. ಅದೇ 2 ಎತ್ತಿದ್ವಪ್ಪ ಅಂತಂದ್ರೆ ಮೇಯಿಸೋದು ಹಾಕೋದು, ಮನೆ ಮುಂದ್ ಗೊಬ್ಬರ ಬೀಳ್ತದ, ಹೊಲಕ್ ಆತದ? ಹೊಲಕ್ ಆತದ ಸರ್. ಅದ ನಾವು ಕೈಲ ಆಗಂಗಿಲ್ಲ ಸರ್ ಮಾಡಕ. ಅಲ್ರಿ ಯಾಕಂದ್ರೆ ಗೋವಿಂದ ಅವ್ರೆ, ಈಗ ನೀವು ಸಣ್ಣ ರೈತರು, 2 ಎಕರೆ ಭೂಮಿ ಅದ, ನೀವು 2 ಎತ್ ಕಟ್ಕೊಂಡು ತರಕಾರಿ ಬೆಳಿತೀವ ಅಂತ ಹೇಳಿದ್ರಿ. ಈಗ ಇಲ್ಲಿ ಸಮೀಪ ಎಲ್ಲ ಹುಲ್ಗಿಲ್ ಸಿಗ್ತಾವ, ಅದನ್ನೇ ಮಾಡ್ಕೊಂಡು ಏನೋ ಒಂದ್ ಮಾಡ್ಕೊಂಡ್ರ 4 ರೂಪಾಯಿ ನಿಮ್ಗೆ ಉಳಿತಾವಲ್ಲ? ಉಳಿತೇವ ಸರ್. ಯಾಕಂದ್ರೆ ಹಿಂಗೆ ನಮ್ಗೆ ತ್ರಾಸ ಆಗ್ತದ. ಹಂಗೆ ಎತ್ತುಗಳು ಅಂದ್ರೆ ಒಬ್ಬನು ಇಲ್ಲೇ ಅಡಿದಾಗಿರ್ಬೇಕು, ಅವ್ರಿಗೆ ನೀರು ಕುಡಿಸ್ಬೇಕು. ಒಬ್ಬರು ಯಾವ ಎತ್ತುಗಳು ಒಬ್ಬವನಿಗೆ ಇಲ್ಲ, ಅವು ಎಲ್ಲ ತ್ರಾಸ ಆತದ. ಹಂಗೆ ಇರ್ತಾರ, ಕೆಲಸ ಮಾಡ್ತಾರ, ಕಿರಾಯ ತಗೊಂಡು ಓಡ್ಕೊಂಡದು ಬಿಡೋದು ಅಷ್ಟೇ. ಈಗ ಅಂದಾಜು ನಿಮ್ಮೂರಾಗ ಎಷ್ಟು ಜತಿ ಎತ್ತದವ ನಿಮ್ಮೂರಾಗ? ನಮ್ಮ ಊರಾಗ ಅನ್ಸೋದು ಇರ್ಬೋದು ಸರ್, ಊರ್ಗೆ ಅರ್ಧ ಇರ್ಬೋದು ಸರ್. ಬಹಳ ಕಡಿಮೆ? ಬಹಳ ಕಡಿಮೆ, ಜಾಸ್ತಿ ಇಲ್ಲ. ಅವಾಗ ಒಬ್ಬವನು ಯಾರೋ ಬುದ್ಧಿಗಂತಾರಲ್ಲ ಎತ್ತುಗಳು ಇಟ್ಕೊಂಡನ, ಒಬ್ಬವನು ಬ್ಯಾಸರ ಬಂದವ್ರೆ ಅವ ಯಾರು ಕಳ್ಸರೆ, ಅವ್ರು ಮೇವೆ ಎಲ್ಲಿ ತರ್ತಿದ್ದು, ನೀರೆಲ್ಲಿ ತಗೊಳ್ಳೋ, ಅವ ಹಂಗ ಮಾರ್ಯಾರು ಸರ್ ಒಬ್ಬರು. ಈಗ ನಿಮ್ಮೂರಾಗ ಉದಾಹರಣೆಗೆ 4 ಒಕ್ಕಲ್ತನ ಇದ್ದವ್ರು ಯಾರು ಅದಾರನ? 6 ಸರ್. 2 ಮನೆ ಅವ ಸರ್, ದೇವರು ಲಿಕ್ಕನ್ ಅಂತವ್ರು ಅವರು ಅವ, ದಯಮ್ ನರಸಪ್ಪ ಅಂತಾರ ಅವರು ಅವ್ರ 4. ಈಗನು ಕೂಡ 4 ಎತ್ತಿಟ್ಟ? ಈಗ ಒಂದು 4 ಎತ್ತಾವ ಸರ್ ಅವ್ರು. ಮತ್ತೆ ಅವ್ರ ಹೆಂಗ್ ಮಾಡ್ತಾರ 2 ಎತ್ತಿಡಕ್ಕೆ? ನಮಗ ಇಷ್ಟು ಬೇಸರ. ಬೇರೆ ಬೇರೆ ಹೋಗಿಲ್ಲ ಸರ್, ಅವ್ರು ಎಲ್ಲ ಕೂಡಾರ, ಬೇರೆ ಹೋಗಿಲ್ಲ, ಕೂಡಾರ, ಕೆಲಸ ಬೇಸ್ ನಡ್ತದ ಅವ್ರದು. ಒಬ್ಬನ ಮಾತು ಒಬ್ಬನ ಕೇಳ್ತಾನ, ಹಂಗೆ ದೊಪ್ಕೊಂಡು ಹೋಗ್ತಾರ ಸರ್. ಇವರು ಒಬ್ಬರು ಹಂಗ ಮಾರ್ಕೊಂಡು ಬೇರೆ ಹೋದ ಮೇಲೆ ಹೇಳಿದ್ರೆ ನನಗೇನಕ್ಕೆ ಎತ್ತುಗಳಲ್ಲಿ ಯಾಕೆ ಮಾರು ಬಿಡೋ ಅಂತಾರ. ಬೇರೆ ತ್ರಾಸ ಸಾಲಿಗಿಲಿ ಹೋಗೋರು ಹುಡುಗರು ಇಲ್ಲಿ ಬೇಸರ ಮಾಡ್ತಾರೆ. ಸಾಲಿಗೆ ಹೋದವ್ರು ಹೋತಾರ, ನಮ್ಗೆ ತ್ರಾಸ ಅದ, ಮಾರು ಬಿಡ್ತಾರೆ ಇವರು. ಅವ್ರು ಏನು ಕುಟುಂಬ ಒಂದೇ ತಲೆ ಕಲ್ತಿರ ಇಡ್ತಾರ ಸರ್. 4 ಎತ್ತು ಇರ್ತಾವ್ರು, ಬೇರೆ ಹೋಗಿಲ್ಲ, ಅವರು ಕಲ್ತಾರೆ, ಇವಾಗ ಕಲ್ತಾರ ಅವರು. ಗೋವಿಂದ ಅವ್ರ ನಿಮ್ ವಿಚಾರದಾಗ 2 ಎತ್ತು ಇದುವಪ್ಪ ಅಂತಂದ್ರ ಚಲೋ ಅಲ್ರಿ? ಚಲೋ ಸರ್. ಅದು ಎತ್ತಿದ್ರೆ ಸಣ್ಣ ಸಣ್ಣ ಕೆಲಸಗಳು ನಾವೇ ಮಾಡ್ಕೊಂಡವು ಸರ್. ಎತ್ತಿಲ್ಲ ಅಂದ್ರೆ ಕೆಲಸ ಸ್ವಲ್ಪ ಇಳಿದ್ರಿಗೂ ನಾವು ಬಹಳ ಕಿರಾಯ ಇಡಬೇಕು ಸರ್. ಸ್ವಲ್ಪ 1 ಗುಂಡಿಗೆ ಕಿರಾಯ ಕೊಡ್ಬೇಕು, 2 ಗುಂಡಿಗೆ ಕಿರಾಯ ಕೊಡ್ಬೇಕು ಸರ್. ಪ್ರತಿಯೊಂದಕ್ಕೂ ಇನ್ನೊಬ್ಬರು ಎತ್ತನೆ ಕೇಳ್ಬೇಕು? ಕೇಳ್ಬೇಕು ಸರ್. ಅವ್ರಿಗ ಬರ್ದಿದ್ರೆ ಬರ್ತಾರ, ಏ ಕಿರಾಯ ಕೊಡು, 1 ಗುಂಡಿಗೆ ಸ್ವಲ್ಪ ಇದ್ದಾರೂ ಕಿರಾಯ ಕೊಡ್ಬೇಕು ಅಂತಾರ. ಮನೆಗೆ ಮಾಡೋರು ಅಷ್ಟೇನಿದ್ರಿ ನೀವು? ನಾವು ನಮ್ಮ ಹೆಂಡತಿ ನಾವು ಇಬ್ಬರೇ ಸರ್. ಮಕ್ಕಳು? ಮಕ್ಕಳು ಇಬ್ಬರು ಗಂಡು ಮಕ್ಕಳು, ಒಬ್ಬನು 12 ಕ್ಲಾಸ್ ಅನ್ನ ಅಡ್ಡೆ ಶಾಲೆ ಹೋತನ ಸರ್ ಕಾಲೇಜ್ಗೆ ಹೋಗತಾನ ದೊಡ್ಡವನು, ಈಗ ಹೋಗುದು ಸರ್ ಊರಿಗೆ ಹೋಗುದು, ಈಗ 12 ಕಾಲೇಜ್ಗೆ ಹೋಗ್ತಾನೆ ದೊಡ್ಡವನು, ಸಣ್ಣವನು 8 ಕ್ಲಾಸ್ ಊರಾಗ ಹೋಗ್ತಾನ ಸರ್. ಈಗ ಹುಡ್ರು ಶಾಲೆ ಮುಗಿಸ್ಕೊಂಡ್ಬಂದು ಹೊಲಕ್ ಬಂದು ನಿಮ್ಗೆ ಏನಾರ ಆಸರ ಆಗ್ತಾರೇನು? ಆತರ ಸರ್, ದೊಡ್ಡ ಮಗ ಕೆಲಸ ಮಾಡ್ತಾನ, ಸಣ್ಣವನು ಆಸರ, ಸರ್ ಕಾಲೇಜ್ ಬಂದ ಮೇಲೆ ಕೆಲಸ ಮಾಡ್ತಾನ ಸರ್. ಒಬ್ಬವನ ಹಂಗೆ ಸರ್ ಹುಡುಗ, ಒಬ್ಬೊಬ್ಬ ಮಾಡ್ತಾನ, ಒಬ್ಬೊಬ್ಬ ಮಾಡಂಗಿಲ್ಲ, ಅವ್ರು ಬುದ್ಧಿ ಸರ್, ಈಗ ಅವ್ರು ಬುದ್ಧಿ ಬಂದ್ರೆ ಕೆಲಸ ಮಾಡ್ತಾರ, ಒಬ್ಬರು ಏನಂಗ್ ಬಾಜ್ರ ಮುಂದ ಒಲ್ಲೆ ಅಂತಾರ ಅನ್ನೋದು ಸರ್ ಹಂಗಂತಾರ ಸರ್. ಈಗ ಗೋವಿಂದಪ್ಪ ಅವ್ರೆ, ಈಗ ಸಣ್ಣ ರೈತರ ಸಮಸ್ಯೆಗಳು ಹಾಗೇನೆ, ಈಗ ನಮ್ಮಲ್ಲಿ ಗಂಡ ಹೆಂಡ್ತಿರ್ತಾರೆ, ಮಕ್ಕಳು ಶಾಲೆಗೆ ಹೋಗ್ತಿರ್ತಾರೆ, ಏನೋ ಒಂದು ತಿಪ್ಪಲ ಮಾಡಿ ಎರಡೆತ್ತು ಅಥವಾ ಒಂದು ಆಕಳು ಹೈನ ಒಂದೆರಡು ಟಗರ್ ಮರಿ ಇಂಥ ಕೋಳಿ ಸಾಕಾಣಿಕೆ ಮಾಡ್ಕೊಂಡ್ರೆ ನಿಮಗೆ ಸಣ್ಣ ರೈತರಿಗೆ ಇವೆಲ್ಲ ಅನುಕೂಲ ಆಗತ್ತಲ್ಲ? ಅನುಕೂಲ ಆಗ್ತದೆ ಸರ್, ಅವೇ ನಾವು ಇಷ್ಟ ಮೇಲೆ ಹಂಗ ಬ್ಯಾಸರ್ ಬಂದ ಅವು ಯಾಕೆ ಇವಾಗ ಅನುಕೂಲ ಇಟ್ಕೊಂಡ ಅವ್ರು ಇಟ್ಕೊಂಡಾರ ಸರ್, ನಾವು ಒಬ್ಬೊಬ್ಬನು ಇಟ್ಕೊಂಡಿಲ್ಲ, ಅವು ಕೋಳಿ ಮ್ಯಾಕೋಳು ಟಗರುಗಳು ಇದ್ದವ್ರಿಗೆ ಇದ್ದಾವ, ಅವೇ ಇದ್ದವ್ರಿಗೆಲ್ಲ ಬ್ಯಾಸರ್ ಬಂದ ಅವರು ಬಿಟ್ಟು ಬಿಟ್ಟಾರ ಅವ್ರು ಅಷ್ಟೇ ಸರ್. ಈಗ ನೀವು ಅಣ್ಣತಮ್ಮರು ಬ್ಯಾರ ಆಗಿ ಎಷ್ಟು ವರ್ಷ ಆಯ್ತು? ನಾವು ಅಣ್ಣತಮ್ಮರು ಬ್ಯಾರಾಗಿ 10 ಮೇಲೆ ಆಯ್ತು ಸರ್. ಈಗ 10 ಆದ್ಮೇಲೆ ಎಲ್ಲರೂ ಭೂಮಿ ನಿಮ್ ನಿಮ್ ಪಾಲಿಗೆ ನಿಮಗ್ ಬಂದು ನಿಮ್ಮೆಲ್ಲ ಒಕ್ಕಲ್ತನ ನೀವೇ ಮಾಡಕತ್ತೀರಿ, ನಿಮ್ ಕೈ ಮೇಲೆ ಒಕ್ಕಲ್ತನ ಬಂದ್ಮೇಲೆ ನೀವ್ ಏನಾರು ಸುಧಾರಣೆ ಆಗ್ಯದನ? ಏನ್ ಸುಧಾರ ಇಲ್ಲ ಸರ್, ನಾವು ಒಬ್ಬರ ಕೆಲಸ ಮಾಡೋದು, ನಮ್ಮ ಹೊಲದಾಗ ಕೆಲಸ ಮಾಡಿದ್ರೆ ನಮ್ಗೆ ಅವೇ ತಿಂಬಾಕು ಉಳಿದದೇ, ಒಂದೊಂದು ತಿಂಗಳ ಒಂದೊಂದು ಪಂಟೆ ಬೆಳೆ ತೆಳಮೇಳ ಆಗ್ತದ, ಒಂದ್ ಬೆಳೆ ಉಳಿಸ್ತದ, ಹಂಗೆ ಇರ್ತದ ಸರ್. ಅದು ಬೆಳೆದಾಗ ನಾವು ಉಂಬೋದು ಇಂಬೋದು ನೀರು ನಮಗೆ ಸರಿ ಆಗ್ತದೆ, ಒಬ್ಬನ ಕಡೆ ಹೋಗಿ ಕೆಲಸ ಮಾಡಕ್ಕೆ ಇರ್ತಲ್ಲ, ನಮ್ಮ ಹೊಲದಲ್ಲಿ ಮಾಡ್ಕಂದ್ರೆ ನಾವೇ ತಿಂತೀವಿ ಸರ್ ಅದೇ. ಈಗ ನಿಮ್ಮ ಕಾಳಾಗ ನಿಮಗೆ ಭತ್ತ ನಿಮ್ಮ ಹೊಟ್ಟೆಗೆ ಆಗ್ತದ ಉಳಿಸ್ಕೊಂಡ್ಬಿಡ್ತೀರಿ ಕಾಳು? ನಮ್ಮ ಕಾಳಾಗ ಅಂದ್ರೆ ನಾವು ಇಂಥ ತಿನ್ನಕ್ಕೆ ಅಕ್ಕಿ ಆಗ್ತಾವ ಸರ್, ಅವು ಅಕ್ಕಿ ಇಕ್ಕಿ ನಮ್ಮ ಹೊಲದಾಗ ಮಾಡ್ಕ ನಾವು ಮಾಡ್ಕಂದ್ರೆ ನಮ್ಗೆ ಉಳಿತೇವೆ ಸರ್, ಕೂಲಿ ಅವರು ಅವ್ರು ಇವರು ಮಾಡಿದ್ರೆ ನಮ್ಗೆ ಉಳಿಯಂಗಿಲ್ಲ ಸರ್, ತೆಲ ಮೇಲೆ ಬಿಡ್ತೇವೆ ಸರ್ ಕೂಲಿ ಅವರು ತೆಲ. ನಾವು ಮಂಚವ್ರು ಬೇಸ್ ಮಾಡ್ಕಂದ್ರೆ ಹೊಲದಾಗ ನಾವು ಮಾಡ್ಕಂದ್ರೆ ಸ್ವಲ್ಪ ಉಳಿತದೆ ಸರ್ ಹೊಲದಾಗ. ಕೂಲಿ ತಗೊಂಬಂದಪ್ಪ ಅಂದ್ರೆ ಬೆಳೆದದ್ದು ಕೂಲಿ ಕೊಡ್ಬೇಕು, ಕೂಲಿ ಅವರು ಜಾಸ್ತಿ ಕೇಳ್ತಾರೆ ಸರ್, ಕೂಲಿ ಅವ್ರಿಗೆ ಎಲ್ಲರಿಗ ಕೂಲಿ ಅವ್ರಿಗೆ ಕೊಡ್ಬೇಕಾಗ್ತದೆ ಸರ್. ಈಗ ನಿಮ್ ಹೊಲದಾಗ ಎರಡೆತ್ತು ಗಳೆ ಪಟ್ಲರ್ ಹೊಡೆಯಕತ್ತಾವಲ್ಲ, ಇವ್ರಿಗೆ ಎಷ್ಟು ಕೊಡ್ತಿರ್ ದಿನ ಬಾಡಿಗೆ? ಇವ ಬಾಡಿಗೆ ಸರ್ ದಿನಗೆ ಇವತ್ತು ಬಂದವ ಸರ್ 1,200 ಕೊಡ್ಬೇಕು ಸರ್. ಅಂದ್ರೆ ಈಗ ಇವತ್ತು ಗಳೆ ಆತು ನಾಳೆ ಅವ್ರಿಗೆ ರಕ್ಕಳ್ತಾನವ? ನಾವು ಸಾಯಂಕಾಲ ಮುಂಜಾನೆ ಕೊಡ್ಬೇಕು ಅವನಿಗೆ ಸರ್, ಅವ್ನಿಗೆ ಹುಲ್ಲು ಬೇಕಂದ್ರೆ ಹುಲ್ಲು ಕೊಡ್ಬೇಕು, ಹುಲ್ಲು ಅಲ್ಲಪ್ಪ ನನ್ ಬಾಡಿ ಕೊಡೋಣಂದ್ರೆ ಬಾಡಿ ಕೊಡ್ಬೇಕು. ಒಂದ್ ವಾರದಾಗ ಕೊಡ್ಬೇಕು? ಒಂದ್ ವಾರ 2-3 ದಿವಸ ತಾಂತಾನ ಸರ್, ಇಲ್ಲಾಂದ್ರೆ ಇನ್ನೊಂದ್ಸಲ ಬರಲ್ಲ. ಬರಲ್ಲ ಇನ್ನೊಂದ್ಸಲ ಕೆಳಗೋದ, ಏ ಅವ್ನ್ ಬಾಡಿ ಕೊಡಂಗಿಲ್ಲ, ಸುಮ್ನೆ ಅವನಿಗೆ ಹೋಗ್ತಿದ್ ಗೆಳೆ ಅವ್ನ ರೊಕ್ಕ ಕೊಡಂಗಿಲ್ಲ ಅಂತಾರ. ನಮ್ಮ ಎತ್ತುಗಳು ನಮಗ್ ಇದ್ವಪ್ಪ ಅಂತಂದ್ರೆ ನಾವು ರವಿವಾರ ಸೋಮವಾರ ರವಿವಾರ ಆ ಟೈಮ್ ಮುಂಜಾನೆ ರಾತ್ರಿ ಬೇಕತ್ತಪ್ಪ ಅಂದ್ರೆ ನಾವು ಹೊಲದ ಬಂದು ನಿಂದಿರ್ಸ್ತೀವಿ. ಅವ್ ನಮ್ಮ ಎತ್ತಿದ್ರೆ ಹೆಂಗಾಗ್ತದೆ ಸರ್, ನಮ್ಮ ಯಾವಾಗನ ಬಂದು ಗೆಳವ್ ಕಟ್ಕೊಂಡ್ಬೋದು, ಸ್ವಲ್ಪ ಗಿಡ ಇದ್ರೆ ಗೆಳವ್ ಕಟ್ಕೊಂಡು ನಮ್ಮ ಎತ್ತು ಸಂತ ಇದ್ರೆ ಯಾವಾಗ ಟೈಮ್ ನಮ್ ಟೈಮ್ ಇಲ್ಲ ಅಂದ್ರೆ ಸಾಯಂಕಾಲ ಬಂದ ಗೆಳವ ಕಟ್ಕೊಂಡು ಹೋಗ್ತು ನಮ್ಮ ಎತ್ತಿದ್ರೆ. ಆಕಳದ ಮನೆಗೆ ಆಕಳ ಇಲ್ಲ ಸರ್, ಆಕಳ ಇಲ್ಲ ಏನಿಲ್ಲ, ನಾವು ಎಲ್ಲ ಕಿರ ತಗೊಂಡ್ತೀವಿ ಮಾಡ್ತೀವಿ ಅಂತ ನಮ್ಗೆ ಹೊಲದಲ್ಲಿ ಕೆಲಸ ಮಾಡ್ತೀವಿ ಸರ್ ಅಷ್ಟೇ. ಒಳ್ಳೇದು ಗೋವಿಂದ ಅವ್ರೆ, ಯಾಕಂತಂದ್ರೆ ಸಣ್ಣ ರೈತರು ನೀವು ಒಳ್ಳೆ ಕೃಷಿಯನ್ನ ಮಾಡಕತ್ತೀರಿ. ಈ ಸಲ ನೀವು ಭತ್ತವನ್ನು ಹಾಕೊಂಡು ಎರಡನೇ ಬೆಳೆ ಬೇಸಿಗೆ ಭತ್ತನು ಕೂಡ ಭೂಮಿ ಸಿದ್ಧತೆ ನಡೆದದ, ಮೆಣಸಿನಕಾಯಿಗಳು ಕೂಡ ಚೆನ್ನಾಗಿದೆ, ತರಕಾರಿನು ಕೂಡ ಸೊಪ್ಪು ಹಾಕೊಂಡು ಮಾರ್ಕೆಟಿಗೆ ಹೋಯ್ತೀವಿ, ಅವು ಯೂ ಮಾಡ್ಕೊಂಡು ಜೀವನ ಗಂಡ ಹೆಂಡತಿ ಮಕ್ಕಳನ್ನ ಕಟ್ಕೊಂಡು ಒಳ್ಳೆ ಕೃಷಿಯನ್ನ ಮಾಡ್ಕೋತೀವಿ ಅಂತ ಹೇಳಿದ್ರಿ. ಒಟ್ಟಿನಲ್ಲಿ ನನ್ನ ವಿಚಾರ ಏನು ಅಂತಂದ್ರೆ, ನೀವು ಸಣ್ಣ ರೈತರು, ಇಬ್ರು ಗಂಡ್ಮಕ್ಕಳು ಇರೋದ್ರಿಂದ, ಒಬ್ಬಕ್ಕೆ ನಿನ್ ಹೆಂಡತಿ ನೀವು ಜೊತೆ ಕೂಡಿ ಒಕ್ಕಲ್ತನ ಮಾಡೋದ್ರಿಂದ, ಎರಡೆತ್ತು ಕಟ್ಕರಿ, ಒಂದೆರಡು ಆಕಳು ತಗರಿ, ಒಂದ್ 4 ಮರಿ ಹೋತ್ ಮರಿ ಸಾಕಾಣಿಕೆ ಮಾಡ್ಕೊಡ್ರಿ, ಮನೆ ಮುಂದೆ 4 ಕೋಳಿ ಇಟ್ಕೊಳ್ರಿ, ಮೊಟ್ಟೆ ಬರ್ತದ, ಕೋಳಿಯಿಂದ ಮಾರಿದ್ರೆ ರೊಕ್ಕ ಬರ್ತದ, ಬಾಡಿಗೆ ಕೊಡೋದು ತಪ್ಪದ ಎತ್ತಿದ್ವಪ್ಪ ಅಂತಂದ್ರೆ, ಇವೆಲ್ಲ ಹಂಚಿಕೆ ಕೃಷಿಯನ್ನ ಬೇರೆಯವ್ರ ಮೇಲೆ ಅವಲಂಬನೆ ಆಗೋದನ್ನ ತಪ್ಪಿಸ್ರಿ. ಸಾಧ್ಯವಾದಷ್ಟು ಮಟ್ಟಿಗೆ ಈ ವರ್ಷ ನಮ್ಮ ಒಂದು ಆಕಳು ತಗೊಳ್ಳಲಪ್ಪ ಅಂತಂದ್ರೆ ಮುಂದಿನ ವರ್ಷ ತಗೊಳ್ರಿ. ಏನೋ ಸಣ್ಣ ಸಣ್ಣ ಹೋರಿ ಮರಿಗಳನ್ನ ತೆಗೆದುಕೊಂಡು ಅವುಗಳನ್ನ ರೂಢ ಮಾಡಿಕೊಂಡು ಎರಡೆತ್ತು ಕಟ್ಕರಿ. ಈ ರೀತಿ ಮಾಡುವಾಗ ನಿಮ್ಗೆ ಏನಾಗ್ತದೆ, ಬಾಡಿಗೆ ಕೊಡೋದು, ಕೂಲಿಗಳನ್ನು ಕೊಡೋದು, ಮತ್ತೆ ಮೇಲಿನ ಖರ್ಚಿಗೆ ನೀವು ಮಾಡಿದಂತ ಉಪಕಸುಬುಗಳು ನಿಮ್ಮ ಕೈ ಹಿಡಿತವೆ. ಈ ರೀತಿ ಮಾಡೋದ್ರಿಂದ ನಿಮ್ಮ ಬದುಕು ಒಳ್ಳೇದಾಗ್ತದೆ. ಈ ವರ್ಷ ಚಲೋ ಬೆಳೆ ಬರಕತ್ತದ, ಚಲೋ ರೇಟ್ ಬಂತು, ಕೈ ತುಂಬಾ ರೊಕ್ಕ ಬಂದು ಅಂತಂದ್ರೆ ಎರಡೆತ್ ತಗೊಳಕ್ ಪ್ರಯತ್ನ ಮಾಡ್ರಿ, ಒಂದ್ ಆಕಳ ತಗೊಳಕ್ ಪ್ರಯತ್ನ ಮಾಡ್ರಿ, ಕೋಳಿ ತಗೊಳಕ್ ಪ್ರಯತ್ನ ಮಾಡ್ರಿ. ಒಟ್ಟಿನಲ್ಲಿ ನಿಮ್ಮ ಕೃಷಿ ವಿಚಾರ ನಮ್ ಜೊತೆ ಹಂಚಿಕೊಂಡ್ರಿ, ನಿಮ್ಗೆ ಧನ್ಯವಾದಗಳು ಗೋವಿಂದ ಅವರೇ, ನಮಸ್ಕಾರ. ಇದುವರೆಗೆ ರಾಯಚೂರು ತಾಲೂಕಿನ ಸಿಂಗನೋಡಿ ಗ್ರಾಮದ ಗೋವಿಂದ ಅವರ ಕೃಷಿ ಅನುಭವಗಳನ್ನು ಕೇಳಿದ್ರಿ. ಬನ್ನಿ, ಡೆಂಗಿ ಮತ್ತು ಚಿಕನ್ ಗುನಿಯಾ ತಡೆಗಟ್ಟೋಣ. ರೋಗ ಲಕ್ಷಣಗಳು ಇದ್ದಕ್ಕಿದ್ದಂತೆ ತೀವ್ರ ಜ್ವರ, ಮೈಕೈ ನೋವು ಮತ್ತು ಕೀಳು ನೋವು, ತೀವ್ರವಾದ ತಲೆನೋವು, ಹೆಚ್ಚಾಗಿ ಹಣೆ ಮುಂಭಾಗ, ಕಣ್ಣಿನ ಹಿಂಭಾಗದ ನೋವು. ಈ ರೋಗ ಲಕ್ಷಣಗಳು ಕಂಡುಬಂದಲ್ಲಿ ನಿಮ್ಮ ಹತ್ತಿರದ ಆಸ್ಪತ್ರೆಗೆ ತಕ್ಷಣ ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಲಿಂಬೆ ಬೆಳೆಯಲ್ಲಿ ಬರುವ ರೋಗಗಳು ಮತ್ತು ನಿರ್ವಹಣಾ ಕ್ರಮಗಳ ಕುರಿತು ಡಾಕ್ಟರ್ ಸವಿತಾ ಎಸ್ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಲಿಂಬೆ ಬೆಳೆಗೆ ಬರತಕ್ಕಂಥ ಪ್ರಮುಖ ರೋಗಗಳು ಯಾವಿದಾವೆ, ಯಾವ ರೀತಿ ಹಾನಿಯಾಗತ್ತೆ ಮತ್ತು ಲಿಂಬೆ ಬೆಳೆಗೆ ಬರತಕ್ಕಂಥ ರೋಗದ ಲಕ್ಷಣಗಳು ಹೇಗಿರ್ತವೆ, ಅದರ ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಅಂತಕ್ಕಂಥ ವಿಚಾರವಾಗಿ ರೈತರಿಗೆ ಮಾಹಿತಿಯನ್ನು ಒದಗಿಸ್ತಾ ಇದ್ದಾರೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಸಸ್ಯರೋಗ ತಜ್ಞರಾದಂಥ ಶ್ರೀಮತಿ ಸವಿತಾ ಅವರು. ಬನ್ನಿ, ಅವರಿಂದ ಮಾಹಿತಿಯನ್ನು ಕೇಳೋಣಂತ. ರೈತ ಬಾಂಧವರಿಗೆ ನಮಸ್ಕಾರ. ಲಿಂಬೆ ಮತ್ತು ಗಜಲಿಂಬೆ ಬೆಳೆಗಳಿಗೆ ಬರುವಂತ ರೋಗಗಳು ಮತ್ತು ಅದರ ನಿರ್ವಹಣೆ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಸೊ ನಿಂಬೆ ಬೆಳೆಗೆ ಮುಖ್ಯವಾಗಿ ನಿಮ್ಗೆಲ್ಲ ಗೊತ್ತಿರುವಂತೆ ಕಜ್ಜಿ ರೋಗ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ ಮತ್ತು ಅತಿ ಹೆಚ್ಚು ಪ್ರಮಾಣದಲ್ಲಿ ಇಳುವರಿಯನ್ನ ನಾಶ ಮಾಡ್ತಾ ಇದೆ. ಸೊ ಈ ಕಜ್ಜಿ ರೋಗದ ಪ್ರಮುಖ ಲಕ್ಷಣಗಳೇನಪ್ಪಾ ಅಂತಂದ್ರೆ, ಮೊದಲನೇದಾಗಿ ಹಳದಿ ಬಣ್ಣದ ಕಂದು ಚುಕ್ಕೆಗಳು ಕಂಡು ಬರುತ್ತವೆ, ಎಲೆಗಳ ಮೇಲೆ ಮುಖ್ಯವಾಗಿ ಕಂಡು ಬರುತ್ತವೆ ಈ ಹಳದಿ ಬಣ್ಣದ ಕಂದು ಚುಕ್ಕೆಗಳು. ತದನಂತರ ಅವು ಕಪ್ಪು ಬಣ್ಣಕ್ಕೆ ಮಾರ್ಪಾಡನ್ನ ಹೊಂದುತ್ತವೆ, ಕಪ್ಪು ಬಣ್ಣಕ್ಕೆ ಮಾರ್ಪಾಡು ಹೊಂದಿ ಇಡೀ ಎಲೆಯನ್ನ ಆವರಿಸಿಕೊಳ್ಳೋದಿಕ್ಕೆ ಶುರು ಮಾಡುತ್ತೆ. ಈ ತರ ಎಲೆಗಳ ಮೇಲೆ ಕಂಡು ಬಂತ ಚುಕ್ಕೆಗಳು ನಮಗೆ ಹಣ್ಣುಗಳ ಮೇಲೂ ಕೂಡ ಕಂಡು ಬರುತ್ತವೆ. ಆ ನಿಂಬೆ ಹಣ್ಣುಗಳ ಮೇಲೆ ನೀವು ನೋಡಿರ್ಬೋದು ಕಜ್ಜಿ ರೋಗದ ಲಕ್ಷಣಗಳನ್ನ, ಕಪ್ಪು ಬಣ್ಣದ ಚುಕ್ಕೆಗಳು ಕಂಡು ಬರುತ್ತವೆ. ಬರೀ ಎಲೆ ಮತ್ತು ನಿಂಬೆ ಹಣ್ಣುಗಳ ಮೇಲಷ್ಟೇ ಅಲ್ಲ, ಈ ರೋಗವು ನಮಗೆ ಟೊಂಗೆಗಳ ಮೇಲೆ ಮತ್ತು ಕಾಂಡದ ಮೇಲೆ ಕೂಡ ಕಂಡು ಬರುತ್ತವೆ. ಇದು ಪ್ರಮುಖವಾದ ಕಜ್ಜಿ ಲಕ್ಷಣ, ಕಜ್ಜಿ ರೋಗದ ಲಕ್ಷಣ. ಇದನ್ನ ಸಿಟ್ರಸ್ ಕ್ಯಾಂಕರ್ ಅಂತೇಳಿ ಕೂಡ ಕರಿತೀವಿ. ಇದು ನಮಗೆ ಕ್ಸಾಂಥಮೋನಾಸ್ ಕಂಪಸ್ಟಿಸ್ ಪಾಥವರ್ ಸಿಟ್ರಿ ಎಂದು ಹೇಳುವಂತ ದುಂಡಾಣುವಿನಿಂದ ಬರುತ್ತೆ. ಈ ರೋಗ ಬಂದ್ರೆ ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ, ಈ ರೋಗ ಬರೋಕೆ ಪ್ರಮುಖ ಕಾರಣ ಏನಪ್ಪಾ ಅಂತಂದ್ರೆ, ನಾವು ತೋಟಗಳನ್ನ ಸರಿಯಾಗಿ ನಿರ್ವಹಣೆ ಮಾಡದೇ ಇರೋದು ಅದು ಮುಖ್ಯವಾದ ಕಾರಣ. ಆದ್ರಿಂದ ನಾವು ಸ್ಯಾನಿಟೇಷನ್ ಅಂತ ಏನ್ ಹೇಳ್ತೀವಿ ಅಂದ್ರೆ ಅಚ್ಚುಕಟ್ಟಾದ ನಿರ್ವಹಣೆ ಪ್ರಮುಖವಾದ ಪಾತ್ರವನ್ನು ವಹಿಸಿದೆ. ಯಾಕಪ್ಪ ಅಚ್ಚುಕಟ್ಟಾದ ನಿರ್ವಹಣೆ ಅಂದ್ರೆ, ಈ ರೋಗಕಾರಕ ಅಂದ್ರೆ ದುಂಡಾಣುವು ತನಗೆ ಊಟ ಇಲ್ಲದೆ ಇರೋ ಪರಿಸ್ಥಿತಿನಲ್ಲಿ ಅಥವಾ ತನಗೆ ಅನುಕೂಲವಾದ ವಾತಾವರಣ ಇಲ್ಲ ಂತ ಪರಿಸ್ಥಿತಿನಲ್ಲಿ ಅದು ಭೂಮಿನಲ್ಲಿ ಅಡಗಿರುತ್ತೆ. ಬರೀ ಭೂಮಿನಲ್ಲಷ್ಟೇ ಅಲ್ಲ, ಭೂಮಿನಲ್ಲಿ ಬರುವಂತಹ ತರೆಗೆಲೆಗಳ ಮೇಲೆ ಇರುತ್ತೆ. ಅದ್ರ ಜೊತೆಗೆ ಇದು ಎಲ್ಲಪ್ಪ ಇರುತ್ತೆ ಅಂತಂದ್ರೆ, ಟೊಂಗೆಗಳ ಮೇಲೆ, ಕಾಂಡಗಳ ಮೇಲೆ ತನ್ನ ಸುಪ್ತಾವಸ್ಥೆನಲ್ಲಿ ಇರುತ್ತೆ. ಅಂದ್ರೆ ತನಗೆ ಸೂಕ್ತವಾದ ವಾತಾವರಣ ಇಲ್ಲ ಅಂದಾಗ ಇದು ಟೊಂಗೆಗಳ ಮೇಲೆ ಮತ್ತು ತರೆಗೆಲೆಗಳ ಮೇಲೆ ಉಳಿದಿರುತ್ತೆ. ಸೊ ಯಾವಾಗ ನಿಮಗೆ ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಮಳೆ ಇರೋದಿಲ್ಲ, ಆ ಕಾಲದಲ್ಲಿ ಇದು ಭೂಮಿನಲ್ಲಿ ಅಡಗಿರುತ್ತೆ. ಸೊ ಯಾವಾಗ ಮಳೆ ಬೀಳುತ್ತೆ ಆ ಸಮಯದಲ್ಲಿ ಇದು ರೋಗಕಾರಕ ತನ್ನ ಕೆಲಸವನ್ನ ಶುರು ಮಾಡೋದಿಕ್ ಸ್ಟಾರ್ಟ್ ಮಾಡತ್ತೆ. ಅಂದ್ರೆ ರೋಗ ತರೋದಿಕ್ಕೆ ಶುರು ಮಾಡತ್ತೆ, ಅಂದ್ರೆ ಚಿಗುರೆಲೆ ಒಡಿತಿದ್ದಂಗೆನೆ ಈ ರೋಗವು ಬರೋದಿಕ್ಕೆ ಮಾಡತ್ತೆ. ಸೊ ಹಂಗಾಗಿ ನಾವು ಅಚ್ಚುಕಟ್ಟಾದ ತೋಟ ನಿರ್ವಹಣೆ ಪ್ರಮುಖವಾದ ಪಾತ್ರವನ್ನ ವಹಿಸುತ್ತೆ. ಸೊ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಈ ರೋಗ ಕಂಡ ತಕ್ಷಣ ಕಾಣೋದಿಕ್ ಮೊದ್ಲೇನೆ ನೀವು ಟೊಂಗೆ ಮೇಲೆ ಇರುವಂತಹ ರೋಗಕಾರಕಗಳನ್ನ ಅಂದ್ರೆ ರೋಗದ ಸಿಟ್ರಸ್ ಕ್ಯಾಂಕರ್ ಅಂತ ಏನ್ ಹೇಳ್ತೀವಿ, ಕಜ್ಜಿ ಅಂತ ಏನ್ ಹೇಳ್ತೀವಿ, ಅದನ್ನ ತೆಗಿಬೇಕಾಗತ್ತೆ. ಕಜ್ಜಿನ ಒಂದು ನೀಟಾದ ಚಾಕುನಲ್ಲಿ ತೆಗೆದು ಅದರ ಮೇಲೆ ಬೋಡೋ ಪೇಸ್ಟ್ ಅಥವಾ ಬ್ಲೈಟಾಕ್ಸ್ ಪೇಸ್ಟ್ ಅನ್ನ ಮಾಡಬೇಕಾಗತ್ತೆ. ಶೇಕಡಾ 1 ಬೋಡೋ ದ್ರಾವಣ ಆದ್ರೆ, ಶೇಕಡಾ 3 ಬ್ಲೈಟಾಕ್ಸ್ ಆದ್ರೆ. ಅದ್ರ ಜೊತೆಗೇನೆ ನೀವು ಅಚ್ಚುಕಟ್ಟಾಗಿ ಅಂದ್ರೆ ಬಿದ್ದಿರುವಂತ ತರಗೆಲೆಗಳನ್ನೆಲ್ಲ ಸುಟ್ಟಾಕ್ಬೇಕಾಗತ್ತೆ. ಸುಡೋದ್ರ ಜೊತೆಗೇನೆ ನೀವು ಒಂದು ಬೇಸಿನ್ ಅಂತ ಏನ್ ಹೇಳ್ತೀವಿ, ಗಿಡದ ಸುತ್ತ ಉಂಗುರಾಕೃತಿನಲ್ಲಿ ಬೇಸಿನ್ ಮಾಡಿದಾಗ ಅಲ್ಲಿ ನೀರು ಹಿಡಿದಡೋ ಪ್ರಮಾಣನು ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ರೋಗ ತರುವಂತ ದುಂಡಾಣುಗಳನ್ನ ನಾವು ಎಕ್ಸ್ಪೋಸ್ ಸನ್ಲೈಟಿಗೆ ಅಂದ್ರೆ ಸೂರ್ಯನ ಬೆಳಕಿಗೆ ನಾವು ಎಕ್ಸ್ಪೋಸ್ ಮಾಡಬಹುದು. ಮುಖ್ಯವಾಗಿ ನಾವು ನಿರ್ವಹಣೆ ಮಾಡಬೇಕಾಗಿದ್ದು ಅದು ತದನಂತರ ನೀವು ರೋಗ ಕಂಡ ತಕ್ಷಣ ನಾವೇನು ಸೆಪ್ಟೋಮೈಸಿನ್ ಅಂತ ಹೇಳಿಬಿಟ್ಟು ಆಂಟಿಬಯೋಟಿಕ್ ಇದೆ, ಅದನ್ನ 5 ಗ್ರಾಮ್ನ 10 ಲೀಟರ್ ನೀರಿನಲ್ಲಿ ಹಾಕಿ ಅದ್ರ ಜೊತೆಗೆ ತಾಮ್ರದ ಆಕ್ಸಿಕ್ಲೋರೈಡ್ ಅಂತ ಹೇಳಿ ಬರುತ್ತೆ, ಅದನ್ನ 30 ಗ್ರಾಮ್ನ 10 ಲೀಟರ್ ನೀರಿನಲ್ಲಿ ಹಾಕಿ ಸಿಂಪರಣೆಯನ್ನ ಮಾಡಬೇಕಾಗತ್ತೆ. 3 ಸಲ ಅಂದ್ರೆ 15 ದಿವಸಗಳಿಗೊಮ್ಮೆ ರೋಗ ಕಂಡ ತಕ್ಷಣ ಸಿಂಪರಣೆಯನ್ನ ಮಾಡಬೇಕಾಗತ್ತೆ. ಇದ್ರ ಜೊತೆಗೆ ನಾವೇನಪ್ಪ ಮಾಡ್ಬೇಕಂದ್ರೆ, ಬೋಡೋ ದ್ರಾವಣ ಅಂತೇಳಿ ಬರುತ್ತೆ, ಶೇಕಡಾ 1 ಬೋಡೋ ದ್ರಾವಣ ಒಳ್ಳೆ ರೀತಿಯಲ್ಲಿ ನಮಗೆ ರೋಗವನ್ನ ನಿರ್ವಹಣೆ ಮಾಡುತ್ತೆ. ಯಾಕಪ್ಪ ಅಂತಂದ್ರೆ, ನಮ್ಗೆ ಬೋಡೋ ದ್ರಾವಣ ಮಾಡ್ಕೊಳ್ಳೋದು ಆ ತಕ್ಷಣ ಮಾಡ್ಕೋಬೇಕಾಗತ್ತೆ. ಅಂದ್ರೆ ನೀವು ಒಂದು ಕೆಜಿ ಸುಣ್ಣ, ಸುಟ್ಟ ಸುಣ್ಣ 1 ಕೆಜಿ ಕಾಪರ್ ಸಲ್ಫೇಟ್ 10 ಲೀಟರ್ 100 ಲೀಟರ್ ನೀರಿನಲ್ಲಿ ಹಾಕಿ ನೀವು ಸಿಂಪರಣೆಯನ್ನ ಮಾಡಬೇಕಾಗತ್ತೆ. ಸೊ ಅದೇ ತಕ್ಷಣ ಮಾಡ್ಕೊಂಡು ನೀವು ಬೋಡೋ ದ್ರಾವಣನ ಸಿಂಪರಣೆ ಮಾಡಬೇಕಾಗತ್ತೆ. ಯಾಕಂದ್ರೆ ನೀವು ಬೋಡೋ ದ್ರಾವಣ ರೆಡಿಮೇಡ್ ಸಿಗೋದಿಲ್ಲ. ಸೊ ಹಂಗಾಗಿ ಇದೊಂದು ಸ್ವಲ್ಪ ನಿಮಗೆ ಕಷ್ಟದ ಪ್ರೊಸೀಜರ್ ಅನ್ಸುತ್ತೆ, ಬಟ್ ಒಳ್ಳೆ ನಿರ್ವಹಣೆಯನ್ನ ನಾವು ಬೋಡೋ ದ್ರಾವಣ ಸಿಂಪರಣೆ ಮಾಡಿದಾಗ ನೋಡಬಹುದಾಗತ್ತೆ. ಇದ್ರ ಜೊತೆಗೆ ನೀವು ಬೋಡೋ ದ್ರಾವಣ ಮಾಡ್ಕೊಳ್ಳೋ ಕಷ್ಟ ಅಪ್ಪ ಅಂತಂದ್ರೆ, ನೀವು ಸ್ಟೆಪ್ಟೋಮೈಸಿನ್ನ ತಾಮ್ರದ ಆಕ್ಸಿಕ್ಲೋರೈಡ್ ಜೊತೆ ಹಾಕಿ ಸಿಂಪರಣೆ ಮಾಡಬೇಕಾಗತ್ತೆ. ಇದೆರಡರ ಜೊತೆಗೂ ನೀವು ಸುಡೋಮೋನಾಸ್ ಫ್ಲೋರಸನ್ಸ್ ಅಂತ ಹೇಳ್ಬಿಟ್ಟು ಜೈವಿಕ ರೋಗನಾಶಕ ಬರುತ್ತೆ, ಈ ರೋಗನಾಶಕವನ್ನು 1 ಬಾರಿ ಸಿಂಪರಣೆ ಮಾಡಿದ್ರೆ ನಾವು ರೋಗ ಬರುವಂತ ಪ್ರಮಾಣವನ್ನ ಕಡಿಮೆ ಮಾಡಬಹುದು. ಈ ಜೈವಿಕ ರೋಗನಾಶಕದಲ್ಲಿ ರೋಗ ತಡೆಗಟ್ಟುವ ಶಕ್ತಿ ಇರೋದ್ರಿಂದ ನಾವು ಇದೊಂದನ್ನ ನಾವು ಬೋಡೋ ದ್ರಾವಣ ಸಿಂಪರಣೆ ಮಾಡ್ತಾ ಇದೀವಿ ಅಂದ್ರೆ ಅದ್ರ ಮಧ್ಯೆ ಒಂದು ಸೂಡೋಮೊನಾಸು, ಇಲ್ಲ ಅಂದ್ರೆ ಸ್ಟೆಪ್ಟೋಮೈಸಿನ್ ಸಿಂಪರಣೆ ಮಾಡ್ತಾ ಇದೀವಿ ಎರಡು ಬಾರಿ ಅಂದ್ರೆ ಅದ್ರ ಮಧ್ಯೆ ಒಂದು ಸೂಡೋಮೊನಾಸ್ ಸಿಂಪರಣೆ ಮಾಡೋದ್ರಿಂದ ನೀವು ರೋಗ ಪ್ರಮಾಣವನ್ನ ಕಡಿಮೆ ಮಾಡಬಹುದು. ಸೊ ಇದು ಸಿಟ್ರಸ್ ಕ್ಯಾಂಕರ್ ಅತಿ ಹೆಚ್ಚು ಪ್ರಮಾಣದಲ್ಲಿ ಬರುವಂತ ರೋಗ, ನಿರ್ವಹಣೆ ಕಷ್ಟ. ಆದ್ರೆ ನೀವು ಆದಷ್ಟು ಪ್ರಮಾಣದಲ್ಲಿ ನಿರ್ವಹಣೆ ಒಂದು 50% 60% ನಿರ್ವಹಣೆ ಮಾಡಿದ್ರೆ ಇಳುವರಿಯನ್ನ ಜಾಸ್ತಿ ಮಾಡಬಹುದು. ಅಂದ್ರೆ ಇಳುವರಿಯಲ್ಲಿ ಇದು ಯಾವುದೇ ರೀತಿ ತೊಂದರೆ ಮಾಡಲ್ಲ, ಮಾರುಕಟ್ಟೆ ಮೌಲ್ಯವನ್ನ ಕಡಿಮೆ ಮಾಡುತ್ತೆ. ಸೊ ಹಾಗಾಗಿ ಮಾರುಕಟ್ಟೆ ಮೌಲ್ಯ ಕಡಿಮೆ ಮಾಡ್ಬೇಕಂತಂದ್ರೆ ನೀವು ಈ ಔಷಧಿಗಳ ಸಿಂಪರಣೆ ಮತ್ತು ಜೈವಿಕ ರೋಗದ ನಾಶಕದ ಸಿಂಪರಣೆ ಮತ್ತು ಅಚ್ಚುಕಟ್ಟಾದ ತೋಟಗಳ ನಿರ್ವಹಣೆ ಮಾಡೋದ್ರಿಂದ ರೋಗ ಪ್ರಮಾಣವನ್ನ ಕಡಿಮೆ ಮಾಡಬಹುದಾಗಿದೆ. ಈ ನಿಂಬೆ ಬೆಳೆಗೆ ಬರುವಂತಹ ಪ್ರಮುಖವಾದ ರೋಗ ಅಂತಂದ್ರೆ ತುದಿ ಕೊಳೆ ರೋಗ. ಈ ತುದಿ ಕೊಳೆ ರೋಗವು ಬಟ್ರಿಡಿಪ್ಲೋಡಿಯಾ ಥಿಯೋಬ್ರಮೆ ಅಂತ ಹೇಳುವ ಶಿಲೀಂಧ್ರದಿಂದ ಬರುವಂತದ್ದು. ಅಂದ್ರೆ ಗಾಳಿಯಲ್ಲಿ ಇದು ಮುಖ್ಯವಾಗಿ ಗಾಳಿಯಲ್ಲಿ ಹರಡ್ತಾ ಇರುತ್ತೆ. ಗಾಳಿಯಿಂದ ಗಿಡಗಳ ಎಲೆಗಳ ಮುಖಾಂತರ ಈ ರೋಗವು ಗಿಡಗಳಿಗೆ ಬಂದು ರೋಗವನ್ನ ತರುತ್ತೆ. ಮುಖ್ಯವಾಗಿ ಈ ರೋಗ ಬಂದಾಗ ಏನಾಗುತ್ತೆ, ಎಲೆಗಳು ಹಳದಿ ಬಣ್ಣಕ್ಕೆ ಮಾರ್ಪಾಡನ್ನು ಹೊಂದುತ್ತವೆ. ಹಳದಿ ಬಣ್ಣಕ್ಕೆ ಮಾರ್ಪಾಡು ಹೊಂದಿದ ಎಲೆಗಳು ತದನಂತರ ಒಣಗೋದಿಕ್ಕೆ ಶುರುವಾಗುತ್ತೆ. ಒಣಗಿದ ನಂತರ ಜೋತ್ ಬೀಳೋದಿಕ್ಕೆ ಶುರುವಾಗುತ್ತೆ. ಈ ರೀತಿ ಜೋತ್ ಬೀಳೋ ಸ್ಟಾರ್ಟ್ ಆದ್ಮೇಲೆ ಅಥವಾ ಶುರು ಆದ್ಮೇಲೆ ನೀವು ಆ ಗಿಡಗಳನ್ನ ನೀವು ಅಬ್ಸರ್ವ್ ಮಾಡಿದಾಗ ಆ ತೊಂಗೆ ಭಾಗಗಳು ಒಣಗೋದಿಕ್ಕೆ ಶುರುವಾಗುತ್ತೆ. ಅಂದ್ರೆ ಇದು ಈ ರೋಗಕಾರಕ ಎಲೆಗಳ ಮುಖಾಂತರ ಹಿಮ್ಮುಖವಾಗಿ ಗಿಡಗಳ ಒಳಗೆ ಹೋಗುತ್ತೆ. ಸೊ ಹಿಮ್ಮುಖವಾಗಿ ಒಳಗೆ ಹೋಗೋದ್ರಿಂದ ನೀವು ತೊಂಗೆಗಳ ತುದಿಯಿಂದ ಒಣಗುವಿಕೆಯನ್ನ ನೋಡ್ತೀರಿ. ಸೊ ಈ ರೀತಿ ನೀವು ಒಣಗುವಿಕೆ ಶುರುವಾದ ತಕ್ಷಣನೇ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೇಕು. ಅಲ್ಲಲ್ಲೇ ಗಾರ್ಡನ್ಗಳನ್ನ ತೋಟಗಳನ್ನ ನೀವು ಅಬ್ಸರ್ವ್ ಮಾಡ್ತಾ ಇದ್ದಾಗ ನಿಮ್ಮ ತೋಟನ ಈ ರೀತಿ ಕಂಡು ಬಂದ ತಕ್ಷಣನೇ ನಿಮ್ಮ ಮುಖ್ಯವಾದ ಕೆಲಸ ಏನಪ್ಪ ಅಂತಂದ್ರೆ ಬಂದಂತ ಗಿಡಗಳನ್ನ ಕಟ್ ಮಾಡಬೇಕು. ಕತ್ತರಿಸಿ ಆ ಭಾಗಕ್ಕೆ ಶೇಕಡ 1 ಬೋಡೋ ದ್ರಾವಣವನ್ನ ಪೇಸ್ಟ್ ಮಾಡಬೇಕಾಗತ್ತೆ. ಇವೋಸಿ ಅಂತ ಹೇಳಿ ಬರುತ್ತೆ, ಬ್ಲೈಟಾಕ್ಸ್ ಅಂತೇಳಿ, ಅದನ್ನ ಶೇಕಡ 3 ತಾಮ್ರದ ಆಕ್ಸಿಕ್ಲೋರೈಡ್ ಅಥವಾ ಬ್ಲೈಟಾಕ್ಸ್ನ ಶಿಲೀಂಧ್ರನಾಶಕವನ್ನು ನೀವು ಪೇಸ್ಟ್ ಮಾಡಿಕೊಂಡು ಆ ಭಾಗಕ್ಕೆ ಹಚ್ಚಬೇಕಾಗುತ್ತೆ. ಇದು ಹಚ್ಚೋದ್ರ ಮುಖ್ಯ ಕಾರಣ ಏನಂದ್ರೆ ನೀವು ಸೆಕೆಂಡ್ರಿ ಇನ್ಫೆಕ್ಷನ್ ಇನ್ನೊಂದು ರೋಗಕಾರಕ ಅದರ ಮುಖಾಂತರ ಗಾಯಗೊಂಡ ಮುಖಾಂತರ ಒಳಗೋಗೋದನ್ನ ತಡೆಗಟ್ಟಬಹುದು. ಎರಡನೇದಾಗಿ ಏನಪ್ಪ ಅಂತಂದ್ರೆ ನೀವು ಈ ರೋಗ ಕಂಡ ತಕ್ಷಣ ನೀವು ಎಲ್ಲ ಪೇಸ್ಟ್ ಎಲ್ಲ ಮಾಡಾದ ತಕ್ಷಣನೇ ಇನ್ನೊಂದು ಬಾರಿ ಒಂದೆರಡು ಬಾರಿ ನೀವು ತಾಮ್ರದ ಆಕ್ಸಿಕ್ಲೋರೈಡ್ನ 3 ಒಂದು ಲೀಟರ್ ನೀರಿನಲ್ಲಿ ಹಾಕಿ ಸಿಂಪರಣೆಯನ್ನ ಮಾಡಬೇಕಾಗತ್ತೆ. ಈ ರೀತಿ ಸಿಂಪರಣೆ ಮಾಡಿದಾಗ ನೀವು ತುದಿ ಕೊಳೆ ರೋಗವನ್ನು ನಿರ್ವಹಣೆಯನ್ನ ಮಾಡಬೇಕಾಗತ್ತೆ. ಇನ್ನೊಂದು ಅತಿ ಪ್ರಮುಖವಾದ ಅಂಶ ಏನಪ್ಪ ಅಂತಂದ್ರೆ ತುದಿ ರೋಗ ಕೊಳೆ ರೋಗ ಕಂಡು ಬಂದ ತಕ್ಷಣನೇ ಆದಷ್ಟು ಆ ತೊಂಗೆಗಳು ಗಿಡಗಳೇನಾದ್ರೂ ಒಣಗಿದ್ರೆ ಆ ಗಿಡಗಳನ್ನ ಕಿತ್ತು ಸುಟ್ಟಾಕ್ಬೇಕಾಗತ್ತೆ. ಕಿತ್ತು ಸುಟ್ಟಾಕಿ ಆ ಗಿಡಗಳ ಜಾಗದಲ್ಲಿ ನೀವು ಬ್ಲೀಚಿಂಗ್ ಪೌಡರ್ನ ಹಾಕಿದಾಗ ಇನ್ನೊಂದು ಮತ್ತೆ ಇರುವಂತ ತೋಟದಲ್ಲಿ ಇರುವಂತ ಇತರೆ ಗಿಡಗಳಿಗೆ ರೋಗವನ್ನ ಪಸರಿಸೋದನ್ನ ನಾವು ಕಡಿಮೆ ಮಾಡಬೇಕಾಗತ್ತೆ. ಪ್ರಮುಖವಾಗಿ ಅಚ್ಚುಕಟ್ಟಾದ ತೋಟ ನಿರ್ವಹಣೆಯಿಂದ ನೀವು ಈ ರೋಗ ಪ್ರಮಾಣವನ್ನ ಕಡಿಮೆ ಮಾಡಬಹುದು. ಇದು ಎರಡನೇ ರೋಗ. ಮೂರನೇ ರೋಗ ಸಿಟ್ರಸ್ ಟ್ರಿಸ್ಟಜಾ ರೋಗ ಅಂತ ಹೇಳ್ತೀವಿ, ಅಥವಾ ನಂಜಾಣು ರೋಗ. ಇದು ನಂಜಾಣುವಿನಿಂದ ಬರುವಂತ ರೋಗ. ಒಂದು ಸಾರಿ ನಂಜಾಣು ಬಂತು ಅಂದ್ರೆ ನೀವು ಯಾವುದೇ ರೀತಿಯಲ್ಲಿ ನಿರ್ವಹಣೆ ಮಾಡೋದಿಕ್ಕಾಗಲ್ಲ. ಆದ್ರಿಂದ ನಂಜಾಣು ರೋಗ ಬರೋದಿಕ್ಕೆ ಮೊದಲೇ ಎಚ್ಚರಿಕೆ ವಹಿಸಬೇಕಾಗತ್ತೆ. ಎಚ್ಚರಿಕೆ ವಹಿಸಿ ರೋಗ ಬರದೇ ಇರೋ ರೀತಿಯಲ್ಲಿ ನೀವು ಇಟ್ಕೊಬೇಕಾಗತ್ತೆ. ಅದು ಯಾವ ರೀತಿಯಪ್ಪ ಅಂತಂದ್ರೆ, ಮೊದಲನೇದಾಗಿ ನೀವು ರೋಗ ಲಕ್ಷಣಗಳನ್ನ ನೋಡಿದಾಗ ಎಲೆಗಳು ನಿಮಗೆ ಹಳದಿ ಬಣ್ಣಕ್ಕೆ ಶುರುವಾಗುತ್ತೆ. ಹಳದಿ ಬಣ್ಣದ ಎಲೆಗಳನ್ನ ನೀವು ಕಾಣಬಹುದು. ಈ ಹಳದಿ ಬಣ್ಣದ ಎಲೆಗಳು ಕಂಡಂತಹ ಗಿಡದಲ್ಲಿ ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರೆ, ನೀಟಾಗಿ ನೋಡಿದ್ರೆ, ನಿಮಗೆ ಕಾಂಡದ ಮೇಲೆ ಒಂದು ರೀತಿಯಲ್ಲಿ ಈ ಜೇನುಗೂಡಿನ ರೀತಿಯಲ್ಲಿ ಚುಕ್ಕೆ ಹೊಂದಿರುವಂತಹ ಕಾಂಡದ ತೊಗಟೆಗಳು ಕಾಣಿಸುತ್ತವೆ. ಇದು ಪ್ರಮುಖವಾದ ಲಕ್ಷಣ. ಈ ರೀತಿ ಕಂಡಂತ ಗಿಡಗಳಿದ್ರೆ ಆದಷ್ಟು ಆ ಗಿಡಗಳನ್ನ ಕಟ್ ಮಾಡಿ ಸುಟ್ಟಾಕ್ರಿ. ಈ ರೋಗವು ಪ್ರಮುಖವಾಗಿ ಸಸ್ಯ ಹೇನಿನಿಂದ, ಅಂದ್ರೆ ಟಾಕ್ಸಾಪ್ಟರ್ ಅಂತ ಹೇಳ್ತೀವಿ, ಈ ಸಸ್ಯ ಹೇನಿನಿಂದ ಒಂದು ಗಿಡಕ್ಕೆ ಇನ್ನೊಂದು ಗಿಡಕ್ಕೆ ರೋಗವನ್ನು ತರುತ್ತದೆ. ಆದ್ರಿಂದ ನೀವು ಈ ಸಸ್ಯ ಕೀಟದ ನಿರ್ವಹಣೆ, ಸಸ್ಯ ಹೇನಿನ ನಿರ್ವಹಣೆ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಈ ಸಸ್ಯ ಹೇನಿನ ನಿರ್ವಹಣೆ ಮಾಡ್ಬೇಕಂತಂದ್ರೆ ಇದೊಂದು ಕೆಲವೊಂದು ಅಂತರ್ವ್ಯಾಪಿ ಕೀಟನಾಶಕಗಳು, ನಿಮ್ಗೆಲ್ಲ ಗೊತ್ತಿರೋ ಹಂಗೆ ಡೈಮಿಥೋಯೇಟ್ ಅಂತ ಇದೆ, ಮತ್ತೆ ಮಾನೋಕ್ರೋಟೋಪಾಸ್ ಅಂತ ಇದೆ. ಇದನ್ನ 1.5 to 2 ಒಂದು ಪಾಯಿಂಟ್ 5 ml ಒಂದು ಲೀಟರ್ ನೀರಿನಲ್ಲಿ ಹಾಕಿ ಸಿಂಪರಣೆಯನ್ನ ಮಾಡಬೇಕಾಗುತ್ತೆ. ಇದೇ ರೀತಿ ನೀವು ಸಸ್ಯ ಏನಿನ ಪ್ರಮಾಣ ನೋಡಿಕೊಂಡು 2-3 ಬಾರಿ ಸಿಂಪರಣೆ ಮಾಡಿದ್ರೆ ಈ ರೋಗ ಪ್ರಮಾಣವನ್ನ ಕಡಿಮೆ ಮಾಡಬಹುದು. ಆದ್ರೆ ಆದಷ್ಟು ನೀವು ಈ ರೋಗ ಬಂದ ತಕ್ಷಣ ಗಿಡಗಳನ್ನ ಕಿತ್ತು ನಾಶ ಮಾಡಿದ್ರೆ ಇತರೆ ಗಿಡಗಳಿಗೆ ಬರುವಂತಹ ರೋಗವನ್ನ ನಿರ್ವಹಣೆ ಆಗುತ್ತೆ. ಇದಿಷ್ಟು ನಿಂಬೆ ಬೆಳೆಗೆ ಬರುವಂತಹ ರೋಗ. ಇದುವರೆಗೆ ಲಿಂಬೆ ಬೆಳೆಯಲ್ಲಿ ಬರುವ ರೋಗಗಳ ಮತ್ತು ನಿರ್ವಹಣಾ ಕ್ರಮಗಳ ಕುರಿತು ಡಾಕ್ಟರ್ ಸವಿತಾ ಎಸ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಸಮತೋಲನ ಆಹಾರ ಸಮತೋಲನ ಆರೋಗ್ಯ. ನಿಮ್ಮ ಮಕ್ಕಳ ಬೆಳವಣಿಗೆಯನ್ನ ಗಮನಿಸುತ್ತೀರಿ? ಕೈಕಾಲು ಸಣ್ಣ, ದಪ್ಪ ಹೊಟ್ಟೆ, ಮಾಂಸಖಂಡ ಸವಿಯುತ್ತಿರುವುದು, ಕಳೆಗೊಂದಿದ ಕೂದಲು, ನಿಶಕ್ತಿ, ಓದಿನಲ್ಲಿ ನಿರಾಸಕ್ತಿ, ಪದೇ ಪದೇ ರೋಗಕ್ಕೆ ತುತ್ತಾಗುವುದು, ವಯಸ್ಸಿಗೆ ತಕ್ಕಂತೆ ಬೆಳವಣಿಗೆ ಇಲ್ಲದಿರುವುದು, ಇಂತಹ ಲಕ್ಷಣಗಳು ಕಂಡು ಬಂದರೆ ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ನಿಮ್ಮ ಮಗುವನ್ನು ಕರೆತನ್ನಿ. ಪರೀಕ್ಷೆ ಚಿಕಿತ್ಸೆ ಸಂಪೂರ್ಣ ಉಚಿತ. ಕಾಲಕ್ಕೆ ತಕ್ಕಂತೆ ವಯಸ್ಸಿಗೆ ಅನುಗುಣವಾಗಿ ನಿಮ್ಮ ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡಿ. ನಿಮ್ಮ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಪ್ರಕಟಣೆ. ಈಗ ಕೇಳಿ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳನಲ್ಲ. ಗ್ರಾಮೀಣ ಕೃಷಿ ಮೌಸಂ ಸೇವಾ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ಕಡಲೆ ಬೆಳೆಯು ಹೂ ಆಡುವ ಹಂತದಲ್ಲಿದ್ದಾಗ ಪ್ರತಿ ಲೀಟರ್ ನೀರಿನಲ್ಲಿ 7.5 ಗ್ರಾಂ ಚಿಕ್ಪಿ ಮ್ಯಾಜಿಕ್ ಅಥವಾ 20 ಗ್ರಾಂ ಯೂರಿಯಾ ಮತ್ತು 1 ಮಿಲಿಲೀಟರ್ ಟ್ರೈಕೆಂಟಿನಾಲನ್ನು ಮಿಶ್ರಣ ಮಾಡಿ ಸಿಂಪಡಿಸುವುದರಿಂದ ಹೆಚ್ಚಿನ ಇಳುವರಿಯನ್ನು ಪಡ್ಕೋಬಹುದು. ಮತ್ತು ಈ ಸಿಂಪರಣೆಯನ್ನು 15 ದಿನಗಳ ಅಂತರದಲ್ಲಿ ಮತ್ತೊಮ್ಮೆ ಮಾಡಬೇಕಾಗ್ತದೆ. ಕಡಲೆಯಲ್ಲಿ ಬಿತ್ತಿದ 35 ದಿನಗಳ ನಂತರ 20 PPM 2 ಮಿಲಿಲೀಟರ್ ಪ್ರತಿ 100 ಲೀಟರ್ ನೀರಿಗೆ NAA ಸಿಂಪಡಿಸಬೇಕು. ಇದರಿಂದ ಬೆಳೆ ಸದೃಢ ಮತ್ತು ಆರೋಗ್ಯಕರವಾಗಿ ಬೆಳೆದು ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. ಕಡಲೆಯಲ್ಲಿ ಬಿತ್ತಿದ 35-40 ದಿನಗಳಲ್ಲಿ ಕುಡಿ ಚೂಟುವುದರಿಂದ ಹೆಚ್ಚಿನ ಇಳುವರಿಯನ್ನು ಕೂಡ ಪಡ್ಕೋಬಹುದು. ಜೋಳದಲ್ಲಿ ಸುಳಿ ನೊಣದ ಹತೋಟೆಗೆ 2 ಮಿಲಿಲೀಟರ್ ಫರ್ಫೆನಫಾಸ್ 50 EC ಅಥವಾ 2 ಮಿಲಿಲೀಟರ್ ಕ್ಲೋರೋಫೆರಿಫಾಸ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಬಿತ್ತಿದ 12-14 ದಿನಗಳ ನಂತರ ಸಿಂಪರಣೆಯನ್ನು ಮಾಡಬೇಕು. ಸೂರ್ಯಕಾಂತಿಯಲ್ಲಿ ಅಲ್ಟರ್ನೇರಿಯಾ ಅಂಗಮಾರಿ ರೋಗದ ಹತೋಟೆಗಾಗಿ 2 ಗ್ರಾಂ ಮೆಂಕೋಜಿಬ್ ಅಥವಾ 1 ಮಿಲಿಲೀಟರ್ ಹೆಕ್ಸಾಕೋನೋಜಾಲ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಸೂರ್ಯಕಾಂತಿಯಲ್ಲಿ ಬೂದು ರೋಗದ ಹತೋಟೆಗೆ 1 ಮಿಲಿಲೀಟರ್ ಡೈಫನಕೋನೋಜಾಲ್ 25 EC ಅಥವಾ 0.5 ಗ್ರಾಂ ಮೈಕ್ಲೋಬಿಟಾನಿಲ್ 10 WP ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಇನ್ನು ಸೂರ್ಯಕಾಂತಿಯಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡೆಯಲು ರೈತ ಬಾಂಧವರು ರಸಗೊಬ್ಬರದ ಜೊತೆಗೆ 4 ಕಿಲೋಗ್ರಾಂ ಎಕರೆಗೆ ಸತುವಿನ ಸಲ್ಫೇಟನ್ನು ಹಾಕಬೇಕಾಗ್ತದೆ. ಭತ್ತ ಕಟಾವಿನ ನಂತರ ಭತ್ತದ ಗದ್ದೆಯಲ್ಲಿನ ಮಣ್ಣಿನ ತೇವಾಂಶ ಹಾಗೂ ಪೋಷಕಾಂಶಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಲು ರೈತ ಬಾಂಧವರು ಸಾಸಿವೆ ಬೆಳೆಯನ್ನು ಬೆಳೆಯಬಹುದು. ಹಲವೆಡೆ ಭತ್ತದ ಕಟಾವು ನಡೆದಿದ್ದು ಬಣವೆ ಹಾಕುವ ಮೊದಲು ಹುಲ್ಲನ್ನು ಚೆನ್ನಾಗಿ ಒಣಗಿಸಿ ಬಣವೆ ಹಾಕಿ, ಬಣವೆ ಹಾಕುವ ಪೂರ್ವದಲ್ಲಿ ಭತ್ತದ ಹುಲ್ಲಿನ ಹೊರೆ ಕಟ್ಟುವ ಮೊದಲು ಇಬ್ಬನಿ ಆರೋದನ್ನು ಬಿಡಬೇಕು. ಮೆಣಸಿನಕಾಯಿ ಬೆಳೆಯು ಬಹುತೇಕ ಕಟಾವಿನ ಹಂತದಲ್ಲಿರುವುದರಿಂದ ಪ್ರಸ್ತುತ ಮಳೆಯ ಅವಕಾಶ ಬಹಳ ಕಡಿಮೆ ಇರೋದರಿಂದ ಆದಷ್ಟು ಬೇಗನೆ ಕಟಾವು ಮಾಡಿ ಬಿಸಿಲಿನಲ್ಲಿ ಒಣಗಿಸಬೇಕು. ಮೆಣಸಿನಕಾಯಿಯಲ್ಲಿ ಬೂದಿ ರೋಗದ ನಿರ್ವಹಣೆಗಾಗಿ ಮೈಕ್ರೋಬಿಟಾನಿಲ್ 0.4 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಮತ್ತು ಪ್ರಸ್ತುತ ವಾತಾವರಣದಿಂದ ಮಾವಿನ ಬೆಳೆಯಲ್ಲಿ ಬೂದು ರೋಗದ ಹತೋಟೆಗೆ 1 ಮಿಲಿಲೀಟರ್ ಹೆಕ್ಸಾಕೋನೋಜಾಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಜಿಗಿ ಹುಳುವಿನ ಹತೋಟೆಗೆ 1 ಮಿಲಿಲೀಟರ್ ಬ್ರುಫಫಿಜಿನ್ 25 EC ಅಥವಾ 1 ಮಿಲಿಲೀಟರ್ ಅಸಾಟಿಮಾಪ್ರಿಡ್ ಅಥವಾ ವರ್ಟಿಸಿಯಂ ಲೆಖಾನಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆಯನ್ನು ಮಾಡಬೇಕು. ಇನ್ನು ಜಾನುವಾರುಗಳನ್ನು ಸಾಕಾಣಿಕೆ ಮಾಡುತ್ತಿರುವ ರೈತ ಬಾಂಧವರು ಗಮನಿಸಬೇಕು. ತಂಪಾದ ವಾತಾವರಣವಿರುವುದರಿಂದ ದನಗಳಿಗೆ ಕಾಲು ಮತ್ತು ಬಾಯಿಬೆನೆಯ ಸಾಧ್ಯತೆ ಇರುವುದರಿಂದ ಚುಚ್ಚುಮದ್ದನ್ನು ಕಡ್ಡಾಯವಾಗಿ ಹಾಕಿಸಿ. ಸಾಮಾನ್ಯವಾಗಿ ರಾತ್ರಿಯ ಸಮಯದಲ್ಲಿ ಉಷ್ಣಾಂಶ ಇಳಿಯುವುದು ಸಹಜವಾಗಿ ಕಂಡುಬರುತ್ತಿದ್ದು ಈ ತಿಂಗಳಿನಿಂದ ರಾಸುಗಳನ್ನು ಕಾಪಾಡಲು ದನದ ಕೊಟ್ಟಿಗೆ ಸುತ್ತಲೂ ಅವಶ್ಯಕತೆ ಅನುಗುಣವಾಗಿ ಜೋಳ ಅಥವಾ ಮೆಕ್ಕೆಜೋಳದ ದಂಟನ್ನು ಹೊದಿಕೆಯಾಗಿ ಹಾಕಬೇಕು. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು. ಮತ್ತೆ ನಾಳೆ ಭೇಟಿಯಾಗನಲ್ಲ, ಅಲ್ಲಿವರೆಗೂ ನಮಸ್ಕಾರ. ಹಮ್ನೆ ಫಸಲ್ ಬಿಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯಿ. ಇನ್ನಿಲ್ಲ ಭಯ, ಇನ್ನಿಲ್ಲ ಚಿಂತೆ, ಸಿಕ್ಕಿದೆ ನಮಗೆ ಹೊಸ ಮಾರ್ಗ. ಮಾಡಿಸಿ ನಾವು ಬೆಳೆ ವಿಮೆಯ, ದೂರಾಗಿಸಿದೆವು ರೈತರ ಚಿಂತೆಯ. ಭವಿಷ್ಯವಾಯಿತು ನಿಶ್ಚಿಂತ, ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಹಿಂದೆ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ.

ಕುಳಿತಾಗ